ಹತ್ತಿರದ ಸಂಬಂಧವಿದೆ. ಅಶುದ್ಧ ಪರಿಸರ ಅನಾರೋಗ್ಯಕ್ಕೆ ಕಾರಣ. ಸ್ನಾನ, ಬಟ್ಟೆ ಬರೆಗಳ ಶುಚಿತ್ವ, ಆಹಾರದ ಶುಚಿತ್ವ, ಮನೆಯ ಸುತ್ತಮುತ್ತಲ ಸ್ವಚ್ಛತೆ, ಇವು ಆರೋಗ್ಯದ ಮೇಲೆ ಬೀರುವ ಪ್ರಭಾವ ಗಾಢವಾದುದು. ಸ್ವಚ್ಛತೆ ಇರುವಲ್ಲಿ ಆರೋಗ್ಯವಿರುತ್ತದೆ. ನಿರ್ಮಲ ಪರಿಸರ ನಿರ್ಮಾಣ ಪ್ರತಿಯೊಬ್ಬನ ಹೊಣೆ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಈಗ ಸಮಯ 6:51. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಶ್ರೀರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕೇಳುತ್ತಿರುವಂತಹ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ನೀವು ಕೇಳುವಿರಿ ಧಾರವಾಡ ಕೃಷಿ ಮೇಳ 2024 ಸಂದರ್ಭದಲ್ಲಿ ರೈತರಿಂದ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಪ್ರಗತಿಪರ ರೈತರ ಅನುಭವಗಳನ್ನು ಕೇಳುವಿರಿ. ನಂತರ ಪೇಟೆ ಧಾರಣೆ 7:20 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ವಡವಟ್ಟಿ ಗ್ರಾಮದ ಬೆನಕಮ್ಮ ಮತ್ತು ಸಂಗಡಿಗರಿಂದ ಲಂಬಾಣಿ ಪದಗಳು. ಮೊದಲಿಗೊಂದು ಪ್ರಕಟಣೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ, ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಈಗ ಕೇಳಿ ಧಾರವಾಡ ಕೃಷಿ ಮೇಳ 2024 ಸಂದರ್ಭದಲ್ಲಿ ರೈತರಿಂದ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಪ್ರಗತಿಪರ ರೈತರ ಅನುಭವಗಳನ್ನು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಧಾರವಾಡ ಕೃಷಿ ಮೇಳ 2024 ಕಳೆದ ತಿಂಗಳು 21-24 4 ದಿನಗಳ ಕಾಲ ಅದ್ಧೂರಿಯಾಗಿ ಜರುಗಿತು. ಮುಖ್ಯವಾಗಿ ರೈತ ಬಾಂಧವರು, ಗ್ರಾಹಕರು, ಆಹಾರ ಬಳಕೆದಾರರು, ವಿಜ್ಞಾನಿಗಳು, ಸಾರ್ವಜನಿಕರು, ಲಕ್ಷಾಂತರ ಜನ ರೈತ ಬಾಂಧವರು ಈ ಕೃಷಿ ಮೇಳದಲ್ಲಿ ಬಂದು ಮಾಹಿತಿಯನ್ನು ಪಡ್ಕೊಂಡ್ರು. ರೈತರಿಂದ ರೈತರಿಗೆ ಕಾರ್ಯಕ್ರಮವು ಕೂಡ ಆಯೋಜಿಸಲಾಗಿತ್ತು. ಸಾಧಕ ರೈತರನ್ನು ವಿಶ್ವವಿದ್ಯಾಲಯ ಮನಗೊಂಡು ಅವರಿಗೆ ವೇದಿಕೆ ಮೇಲೆ ಸನ್ಮಾನಿಸಿ ಗೌರವವನ್ನು ನೀಡಲಾಯಿತು. ಈ ಸಂದರ್ಭದಲ್ಲಿ ಗದಗ ಜಿಲ್ಲೆಯ ಪರಮೇಶಪ್ಪ ಪರಸಪ್ಪ ಬಗ್ಲಿ ಇವರು, ಹಾಗೆಯೇ ಶ್ರೀಮತಿ ಶಿಲ್ಪಾ ರಮೇಶ್ ಪುರಿ ತಾಲೂಕು ರೋಣ, ಹಾಗೆಯೇ ಹಾವೇರಿ ಜಿಲ್ಲೆಯ ಶರಣಗೌಡ ಚನ್ನಬಸವಗೌಡ ಪಾಟೀಲ್ ಇವರು ತಮ್ಮ ವಿಚಾರಗಳನ್ನು ರೈತ ಬಾಂಧವರಿಗೆ ಮಾಹಿತಿಯನ್ನು ಕೊಟ್ಟರು. ಹಾಗಾದರೆ ಬನ್ನಿ, ಮೊದಲಿಗೆ ಗದಗ ಜಿಲ್ಲೆಯ ಪರಮೇಶಪ್ಪ ಪರಪ್ಪ ಬಗ್ಲಿ ಇವರು ತಮ್ಮ ಕೃಷಿ ವಿಚಾರಗಳನ್ನು ಹಂಚಿಕೊಂಡಂತಹ ವಿವರವನ್ನು ಕೇಳೋಣ. ನಮ್ದು 20 ಎಕರೆ ಕಪ್ಪು ನೆಲ, ಎರೆ ಭೂಮಿ. ಆ ಭೂಮಿಯಲ್ಲಿ 2 ಎಕರೆ ತೋಟವನ್ನು ಮಾಡಿದ್ದೇನೆ. ಆ ತೋಟದಲ್ಲಿ ಸುಮಾರು 110 ತೆಂಗು ಈ ತರ ಮಾಡಿದ್ದೇನೆ. ಇದನ್ನು ಗುರುತಿಸಲು ಗದಗ ಕೃಷಿ ಇಲಾಖೆಯ ಅಧಿಕಾರಿಗಳು ಹಾಗೂ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಬಂದು ವೀಕ್ಷಿಸಿದರು. ನನ್ನ ಮನೆತನವು ಕೃಷಿ ಪೂರ್ವ ಮನೆತನ. ನಾವು ಪೂರ್ವಿ ಒಕ್ಕಲ್ತನದಿಂದ ಬಂದವರು. ನಮ್ಮ ಭೂಮಿ ಕಪ್ಪು ನೆಲ, ಗದಗದಿಂದ 7 ಕಿಲೋಮೀಟರ್ ಕಪ್ಪು ನೆಲ. ಅಲ್ಲಿ ನೀರಿನ ಅನುಕೂಲತೆ ಏನೂ ಇಲ್ಲ. ಅಲ್ಲಿ ನಾವು ಬೋರ್ ಹಾಕ್ಸಿದ್ರ ಬರೀ ಉಪ್ಪು ನೀರು ಬೀಳತ್ತ. ಅಂತ ಭೂಮಿ ಒಳಗ 2013 ಕರ್ನಾಟಕ ಸರ್ಕಾರದವರು ಕೃಷಿ ಭಾಗ್ಯ ಯೋಜನೆಯ ಕೃಷಿ ಹೊಂಡಗಳನ್ನು ನಿರ್ಮಿಸಿದಾಗ ನಮ್ಮ 20 ಎಕರೆ ಭೂಮಿಯಲ್ಲಿ ನಾವು 4 ಕೃಷಿ ಹೊಂಡ ನಿರ್ಮಾಣ ಮಾಡಿದ್ವಿ. ಆ ಕೃಷಿ ಹೊಂಡ ನಿರ್ಮಾಣ ಮಾಡಿದ ಸರ್ಕಾರದವರು ಅದಕ್ಕೆ ಸ್ಪ್ರಿಂಕ್ಲರ್ ಸೆಟ್ ಕೊಟ್ಟರು. ಆಮೇಲೆ ಈಗಾಗಲೇ 1 ತಿಂಗಳಾಯ್ತು ಮಳೆ ಹೋಗಿ. ಈ ತರ ಮಳೆ ಹೋದಾಗ ಅಕಾಲಿಕವಾಗಿ ಮಳೆ ಬಂದು ಕೆರೆ ತುಂಬಿರ್ತಿದ್ವು. ಬೇಸಿಗೆ ಒಳಗ ಏಪ್ರಿಲ್ ಮೇದಾಗ ಅಕಾಲಿಕ ಮಳೆ ದೊಡ್ಡ ಬಂದು ಕೆರೆ ತುಂಬುತ್ತಿದ್ವು. ಆ ಕೆರೆ ನೀರು ತಗೊಂಡು ನಾವು ತೋಟ ಮಾಡ್ಕೊಂತ ನೀರು ಬಿಡ್ತಿದ್ವಿ. ಎಲ್ಲವೂ ಈ ಮೆಣಸಿನ ಗಿಡ, ಉಳ್ಳಾಗಡ್ಡಿ ಇವಕ್ಕ ನೀರು ಬಿಟ್ಟು ಮತ್ ಮಳೆ ಬರೋ ಮಟ ಜೀವ ಹಿಡಿತಿದ್ವು. ಅವು ಆ ತರ ಮಾಡ್ಕೊಂತ ಬಂದಿದ್ವಿ. ನಾವು ಪ್ರತಿ ವರ್ಷ ಕೃಷಿ ಮೇಳಕ್ಕೆ ಬರ್ತಿದ್ವಿ ಗದಗಲಿಂದ. ಆದ್ರ 2022 ಕೋಲ್ಹಾಪುರದ ಕನ್ನೇರಿ ಮಠ ಅದೃಷ್ಟ ಕಾಡ ಸಿದ್ದೇಶ್ವರ ಸ್ವಾಮಿಗಳು ಕೃಷಿ ಮೇಳ ಆಯೋಜನೆ ಮಾಡಿದ್ರು. ಆ ಕೃಷಿ ಮೇಳ ನೋಡಕ್ ಹೋಗಿದ್ವಿ ನಾವು. ಕನ್ನೇರಿ ಮಠದ ಅಜ್ಜವರು ಒಂದು ಮಾತು ಹೇಳಿದ್ರು, ಎಲ್ಲಾ ರೈತರು ಸಾವಯವ ಬಿಟ್ಟು ಬರೇ ಫರ್ಟಿಲೈಸರ್ ಹಾಕಿ ಹಾಕಿ ಭೂಮಿ ಬಂಜರ ಮಾಡಿಬಿಟ್ರ, ಕಡೆಗೆ 1 ಎಕರೆನಾರ ನೀವು ನಿಮ್ಮನೆ ಪೂರ್ತಿ ಎಕರ ಗಿಡಗಂಟೆ ಹಾಕೊಂಡು ಕಾಯಿಪಲ್ಲೆ ಹಾಕೊಂಡು ಕೆರೆ ನೀರು ಬಿಟ್ಕೊಂಡು ಜವಾರಿ ಆಕಳ ಕಟ್ಕೊಂಡು ಅದ್ರ ಗಂಜಲ ಹಾಕಿ ಗೋಮೂತ್ರ ಹಾಕಿ ಬೆಳೆಸಿದ್ರಿ ಅಂದ್ರ ಅವು ಫಲವತ್ತತೆ ಇರ್ತಾವು, ನೀವು ಆರೋಗ್ಯವಾಗಿರ್ತೀರಿ, ನಿಮ್ಮ ಮಕ್ಕಳು ಆರೋಗ್ಯವಿರ್ತಾವ್ರ ಅಂತದ್ ಮಾಡ್ರಿ ಅಂತಂದು ಅದೃಷ್ಟ ಕಾರ್ಸಿದ್ದೇಶ್ವರ ಸ್ವಾಮಿಗಳು ಪ್ರೇರಣೆಯಿಂದ ನಾವು ಅಲ್ಲಿಂದ ಬಂದವರ 2022 ಇಲ್ಲಿ ಕೃಷಿ ಮೇಳಕ್ಕೆ ಬಂದ್ವಿ. ಅಲ್ಲಿಂದ ಮುಗಿಸ್ಕೊಂಡು ಈ ಕೃಷಿ ಮೇಳಕ್ಕೆ ಬಂದ್ವಿ. ಇಲ್ಲಿಂದ ತೆಂಗು, ಅಡಿಕೆ, ಮಾವು, ಸೀತಾಫಲ ಹಿಂಗ ಸುಮಾರು ಒಂದು 200 ಅಗಿ ತಗೊಂಡು ಹೋಗಿ 2 ಎಕರೆ ಅವನ 11 ಲೈನ್ ಮಾಡಿ ಅಗಿ ಹಚ್ಚಿದ್ವಿ. ಹಚ್ಚಿದಾಗ ಊರಾಗೆಲ್ಲ ಚೆನ್ನಾಗಿ ಹೇಳಿದ್ರು, ಕಪ್ಪನೆಲ್ದಾಗ ಇವ ತೆಂಗ ಹಸ್ತನ, ಪ್ಯಾರ್ಲ ಹಸ್ತನ, ಕುಚ್ಚಕ್ಕ ನೀವ ಅಂತಂದ್ರು. ನಮ್ಮ ಕೃಷಿ ಇಲಾಖೆಯವರು ಅಗಿ ಹೆಚ್ಚಿಂದ ಡಿಸೆಂಬರ್ 23 ರೈತ ದಿನಾಚರಣೆ ದಿನ ನಮ್ಮ ಅಂದಿನ ಗದಗ ಜಿಲ್ಲಾ ಜಿಲ್ಲಾಧಿಕಾರಿಯಾದ ಡಾಕ್ಟರ್ ವೈಶಾಲಿ ಮೇಡಮ್ ಅವರು DC ಅವರು ನಮ್ಮ ಗದಗ ಜಿಲ್ಲಾದ್ದು, ಅವ್ರನ್ನ ಕರ್ಕೊಂಡು ಹೋಗಿ ನಮ್ಮ ತೋಟದಾಗ ತೆಂಗಿನ ಗಿಡನ ಅವ್ರ ಕೈಲಿ ಉದ್ಘಾಟನೆ ಮಾಡಿಸಿದ್ವಿ. ಅವತ್ತು ನಮ್ಮ ತೋಟಕ್ಕೆ ನಮ್ಮ ಗದಗ ಜಿಲ್ಲೆಯ ಸಮಸ್ತ ಎಲ್ಲ ಕೃಷಿ ಇಲಾಖೆ ಅಧಿಕಾರಿಗಳು, ತೋಟಗಾರಿಕೆ ಅಧಿಕಾರಿಗಳು, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಅಧಿಕಾರಿಗಳು ಬಂದಿದ್ರು. ಅವ್ರು ನಾವು ತೋಟ ಮಾಡಿದ್ ನೋಡಿದ್ದು ಅಲ್ಲಿಂದ ನಮ್ಮ ಸಲಹೆ ಸೂಚನೆ ಕೊಡಕತ್ತಿದ್ರು. ಅವರು ಇಲ್ಲ ನೀವು ಮಾಡಿದ್ದು ಕರೆಕ್ಟ್ ಐತಿ, ಈ ತರ ಮಾಡ್ರಿ ಅಂತಂದ್ ಎಲ್ಲೆಲ್ಲೇ ಚಲೋ ಒಳ್ಳೆ ಒಳ್ಳೆ ರೀತಿಯಾಗಿ ಸಿಗ್ತಾವು, ಅವಕ್ಕೆ ಗ್ರೋತ್ ಪ್ರೊಮೇಟರ್ ಯಾವ ಹಾಕ್ಬೇಕು, ಸಾವಯವ ಗೊಬ್ಬರ ನೀವ್ ಹೆಂಗ್ ಮಾಡ್ಬೇಕು, ಎರೆಹುಳ ಗೊಬ್ಬರ ಹೆಂಗ್ ಮಾಡ್ಬೇಕು, ಆಮೇಲೆ ಅಜೋಲಾ ಬೆಳೆಸೋದ್ರ ಬಗ್ಗೆ ಪ್ರತಿಯೊಂದನ್ನು ಡಿಟ್ ನಮ್ಮ ಕೃಷಿ ಸಂಶೋಧನಾ ಇಲಾಖೆ ಸಂಶೋಧನಾ ಸಂಸ್ಥೆಯವರು ನಮ್ಮ ಗದಗದ ಅವರೆಲ್ಲ ಬಂದು ನಮ್ಮ ಫಾರ್ಮ್ ಹೌಸ್ ನೋಡಿ ಈ ತರ ಮಾಡ್ರಿ ಈ ತರ ಮಾಡ್ರಿ ಅಂತ ಮತ್ತೆ ಎರೆಹುಳ ತೊಟ್ಟಿ ಮಾಡಿಸಿದ್ವಿ ಅದನ್ನ ನೋಡಿ. ಆಮೇಲೆ ನಮ್ಮ ಆಕಳ ಎಲ್ಲ ಈ ತರ ಇದನ್ನ ಮಾಡ್ರಿ ಅಂತಂದ್ರು. ಮತ್ತೆ ಆಕಳಿಗೆ ನಾವು ಮೇವು ಬೆಳೆಯಕ ಬೀಜದ ವ್ಯವಸ್ಥೆ ಮಾಡಿದ್ರು. ಈ ತರ ಹಂತ ಹಂತವಾಗಿ ನಮಗ ಬೆಳೆಯಕ್ ಅನುಕೂಲ ಮಾಡಿದ್ರು. ಈಗ ನಾಳೆ December 23 ರೈತ ದಿನಾಚರಣೆ ಬರೋದಕ್ಕೆ 2 ವರ್ಷ ಕಂಪ್ಲೀಟ್ ಆಗತ್ತೆ ನಮ್ದು. ಅಷ್ಟರೊಳಗ ಈಗ ಪ್ಯಾರ್ಲಣ್ಣು, ದಾಳಂಬ್ರಿ ಆಗೈತೆ, ನುಗ್ಗಿಕಾಯಿ ಮಾರಾಟ ಮಾಡಿವಿ, ಈಗ ಕರ್ಬೇ ಮಾರಾಟ ಮಾಡಿವಿ. ಇದು ಎರಿ ಹೊಲದಾಗ ಇದನ್ನ ಅವತ್ತೇನ ನಮಗ ನಮ್ಮೂರು ಗದಗದೊಳಗ ಎರಿ ಒಳಗೆ ಹಾಕ್ಯಾರ ಇವರು ಹುಚ್ಚರಾಗಿ ಹೋಗ್ತಾರ ಅಂತ ಹೇಳಿದ್ರಲ್ಲ, ಈಗ ಎಲ್ಲಾರು ಬರ್ತಾರ ನೋಡ್ತಾರ, ಇದು 2 ವರ್ಷದಾಗ ಭಾರಿ ಆಗೈತೆಲ್ಲೋ ಮರ ಅಂತಾರ. ನಾವು ಅದ್ರೊಳಗ ತಮ್ಮೆಲ್ಲಾ ಅಧಿಕಾರಿಗಳು ಬಂದು ನೋಡಿದ್ರು ಯಾವ ಇವತ್ತು ಅದನ್ನ ಮಾಡಿದಾಗಿಂದ ಹಿಡಿದು ಇವತ್ತಿನವರೆಗೂ ಒಂದು ಕಾಳ ಅದ್ರಾಗ ರಾಸಾಯನಿಕ ಓದಿಲ್ಲ, ನಾವು ಯಾವುದು ರಾಸಾಯನಿಕ ಸಿಂಪರಣೆ ಮಾಡಿಲ್ಲ. ಬೇರೆ ಪ್ಯಾಲ್ಗಳು ಹಚ್ಚಿದವರೆಲ್ಲ ಏನೇನೋ ಬಂದು ಅದು ನೋಡಿಬೇಕು ಇದು ನೋಡಿಬೇಕಂತ ಮಾರ್ಕೆಟ್ನವರು ಔಷಧ ಅಂಗಡಿಯವ್ರು ಬಂದು ಹೇಳ್ತಾರ, ನಮ್ಮ ತೋಟದಾಗ ಅದು ಏನಿಲ್ಲಪ್ಪ, ನಾವೆಲ್ಲ ಆಕಳು ಉಚ್ಚಿ ಆಕಳು ಮಜ್ಜಿಗೆ ಕೂಡಿಸಿ ಅದನ್ನ ಹೊಡಿತೀವಿ ಅಂತಂದ. ಈಗ ಮೆಣಸಿನಕಾಯಿ ಏನು ಹೊರವಲ ಏನದಾವಲ್ಲ ಅದಕ್ಕೆ ತತ್ತಿ ಎಳ್ನೀರು ಲಿಂಬೆ ಹಣ್ಣು ಹಾಕಿ ಮಜ್ಜಿಗೆ ಹಾಕಿ ಹೊಡೆದೀವಿ, ಯಾವ ಹೂ ಉದ್ರಿಲ್ಲ. ಹೊಲದಾಗ ಮೆಣಸಿನ ಹೂ ಆ ಉದುರ್ತಾವಲ್ಲ ಅವು ಉದ್ರಿಲ್ಲ. ಮತ್ತೆ 1 ತಿಂಗಳ ಮತ್ತೆ ನಮ್ಮ ಊರಾಗ ಮಳೆ ಇಲ್ಲ, ಗದಗದಾಗ ಮಳೆ ಇಲ್ಲ, ಎಲ್ಲ ಹೊಲ ಎರ್ಕಲ್ ಬಿಡ್ಬಿಟ್ಟಾವು. ಮತ್ತ ಬೇರೆ ಹೊಲ ಈಗೇನು ಫರ್ಟಿಲೈಸರ್ ಉಪಯೋಗ ಮಾಡಿದಾರ ಹೊಲ ಎಲ್ಲ ಅಲ್ಲೇ ಅದ್ರ ಬಂದಂಗಾಗ್ಯಾವು. ನಾವೇನ್ ಸಾವಯವ ಎರೆಹುಳದಿಂದ ಏನು ಬೀಜ ಬಿತ್ತನೆ ಮಾಡಿ ಹೊಲ ಮಾಡಿವಿ, ನಮ್ಮ ಹೊಲದಾಗ ಏನೂ ತೊಂದರೆ ಆಗಿಲ್ಲ. ಅದಕ್ಕೆ ಇವತ್ತಿನ ದಿನ ತಾವೆಲ್ಲ ನಮ್ಮನ್ನ ಈ ಒಂದು ಕೆಲಸ ಮಾಡಿದ್ ನೋಡಿ ನಮಗ ರೈತರು ನಮ್ಮ ಕೆಲಸ ಬರೀ ಹೊಲಕ್ಕೆ ಹೋಗೋದು ತೋಟ ಮಾಡೋದು ಎಲ್ಲರ ಅಗಿ ಚಲೋ ಸಿಗ್ತಾವ ಅಂದ್ರೆ ತಗೊಂಬಂದು ಹಚ್ಚೋದು ಈ ಥರ ಮಾಡ್ಕೊಂಡು ಬಂದೀವಿ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅವರು ಮೊನ್ನೆ ಮೊನ್ನೆ ಮತ್ತೆ ನಮಗೆ ಇಲ್ಲ ನೀವು ಇದು ಫಾರ್ಮ್ ಹೌಸ್ ಬಂದು ನೋಡಿದ್ರೆ ಇಲ್ಲ ನೀವು ಇದಕ್ಕೆ ಗಾಳಿ ಮರ ಹಚ್ಚಬೇಕು, ಇದಕ್ಕೆ ಶ್ರೀಗಂಧ ಹಚ್ಚಬೇಕು, ಸುತ್ತಲೂ ಬಿದಿರು ಹಚ್ಚಬೇಕು ಅಂತ ಮತ್ತೆ ಒಂದೊಂದು 100 ಬಿದಿರು ಗಾಳಿ ಮರ ಸಾಗವಾನಿ ಕೊಟ್ಟರು. ಸುತ್ತಲೂ ನಮ್ಮ 2 ಎಕರೆ ಏನ್ ತೋಟ ಮಾಡಿವಿ ಸುತ್ತಲೂ ಗಾಳಿ ಮರ ಬಿದಿರು ಆಮೇಲೆ ಮಹಾಗನಿ ಹಚ್ಚಿವಿ. ಈ ತರ ಮಾಡ್ಕೊಂಡು ಹೊಂಟಿವಿ. ಅದ್ರೊಳಗ 11 ಸಾಲ್ ಮಾಡಿವಿ ನಾವು. 30-35 ತೆಂಗಿನ ಗಿಡ ಹಚ್ಚಿವಿ. ನಡಕ ಏನ ಬೀದಿ ಬಂದವ 10 ಸಾಲ್ ಅದ್ರಾಗ ಎಳ್ಳು ಗುರೆಳ್ಳು ಅಗಸಿ ಉದ್ದು ಮಡಿಕೆ ನವಣಿ ರಾಗಿ ಆಮೇಲೆ ಉಳು ಸಾಲ ನಮ್ ದನಕ ಆಕಳಿಗೆ ನಮ್ಮ ಇಲಾಖೆಯವ್ರು ಕೊಟ್ಟಂತ ದನದ ಬೀಜ ಹಾಕಿ ಎತ್ತು ದನಕರ್ಕ ಪಟ್ಮೇವ ಮಾಡುವಂತ ವ್ಯವಸ್ಥೆ ಮಾಡ್ಕೊಂಡಿವಿ. ಈ ತರ ಎಲ್ಲ ಮಾಡಿವಿ. ನಾವು ಜನರಲ್ಲೇ ಕೇಳ್ಕೊಳೋದೇನಂದ್ರೆ ರೈತರಿಗೆ ಪ್ರತಿಯೊಬ್ರು ಕನೇರಿ ಮಠದ ಗುರುಗಳು ಏನ್ ಹೇಳ್ಯಾರ ಆ ಪ್ರಕಾರ ಮಾಡಿದ್ರಪ್ಪ ಅಂದ್ರೆ ಆರೋಗ್ಯವಾಗಿರ್ತೀವಿ. ಈಗಾಗಲೇ 15-20 ವರ್ಷದ ಹುಡುಗರಿಗೆ ಕಣ್ಣು ಹೋಗ್ಯಾವು, ಹಾರ್ಟ್ ಆಕತ್ಯಾವು. ಕಾರಣ ಏನಂದ್ರೆ ನಾವು ರೈತರು ಫರ್ಟಿಲೈಸರ್ ಉಪಯೋಗ ಮಾಡಕತ್ತಿಂದ ಅದು ಗಿಡದ ಮುಖಾಂತರ ಹೋಗಿ ಎಲ್ಲಾರ್ಗೆ ದೇಹದ ಹೊಕ್ಕ ಅವ್ರ ಜಡ್ಡಿಗೆ ಬೀಳಾಕತ್ತಾರ. ಅದಕ್ಕೆ ರೈತರು ಇನ್ನ ಮೇಲೆ ಸಾವಯವ ಬಂದು ಎಲ್ಲಾರು ಜವಾರಿ ಆಕಳ ಸಾಕಿ ಅವನ್ನೆಲ್ಲ ಉತ್ಪಾದನೆ ಮಾಡಿ ನಮ್ಮ ಮಾರ್ಕೆಟಿಗೆ ಬಿಟ್ರಪ್ಪ ಅಂದ್ರೆ ಈಗ ಜವಾರಿ ಆಕಳ ತುಪ್ಪದಾಗಿದ್ದಂತ ಶಕ್ತಿ ಮತ್ತೆ ಯಾವ್ದ್ರ ಇಲ್ಲ. ಮಕ್ಕಳಿಗೆ ಬೋರ್ ಬಿಟ್ಟ ಆ ಬಿಟ್ಟ ಅಂತ ಕುಡಿಸ್ತಾರ, ಅದ್ರಾಗ ಏನೂ ಇಲ್ಲ. ಆ ಜವಾರಿ ಆಕಳದ ಹಾಲಿನಾಗ ಇರುವಂತ ಶಕ್ತಿ. ಅದಕ್ಕೆ ರಾಗಿ ಗಂಜಿ ಒಳಗ ನವಣಿ ಊಟದೊಳಗ ಕೊರಲದೊಳಗ ಇದ್ದಂತ ಶಕ್ತಿ ಎದುರಾಗಿಲ್ಲ. ರೈತ ಬಾಂಧವರಲ್ಲಿ ನಾವು ವಿನಂತಿ ಮಾಡ್ಕೊಂಡು ಕೇಳೋದು ಏನಂದ್ರ ಪ್ರತಿಯೊಬ್ರು 2 ಎಕರೆ ನವಣಿ 2 ಎಕರೆ ಕೊರಲ ಬರ್ಗ ಹಾಕಿದ್ರಪ್ಪ ಅಂದ್ರೆ ನಮಗೂ ಊಟಕ್ಕಾಗತ್ತ, ಒಳ್ಳೇದು ಮಂದಿ ಮಾರಕ್ ಹೋಗತ್ತ. ಅದಕ್ಕೆ ಎಲ್ಲಾ ರೈತರು ಹಿಂಗ್ ಮಾಡ್ರಿ, ತಮ್ಮಲ್ಲಿ ಒಂದು ವಿನಂತಿ ಮಾಡ್ಕೊಂಡು ಕೇಳ್ಕೊತೀನಿ. ನಾವು ಸಾವಯವದಾಗ ಹಾಕಿ ಬೆಳೆದಿರ್ತೀವಿ ನಾವು ರೈತರು. ಅದನ್ನು ನಾವು ಮಾರ್ಕೆಟ್ಗೆ ಹೋದ್ರೆ ಮಾರ್ಕೆಟ್ನ ಫರ್ಟಿಲೈಸರ್ ಹಾಕಿ ಅವ್ರು ಇಳುವರಿ ಹೆಸ್ ತಗೊಂಡಿರ್ತಾರ, ನಾವು ಕಣ್ ತಗೊಂಡಿರ್ತೀವಿ. ಎರಡೂ ಈಕ್ವಲ್ ರೇಟ್ ಮಾರಾಟ ಆಗಿಬಿಡುತ್ತೆ. ಅದಕ್ಕೆ ಸಾವಯವ ಬೆಳೆದಂತ ರೈತರಿಗೆ ವಿಶೇಷವಾಗಿ ಸಾವಯವ ಮಾರ್ಕೆಟ್ ಅನ್ನಂಗ ಮಾಡಿ ಅವ್ರನ್ನ ರೈತರನ್ನ ಉತ್ತೇಜನ ಮಾಡಕತ್ತಿದ್ರೆ ಸಾವಯವದ ಜನಸಂಖ್ಯೆ ಹೆಚ್ಚಾಗತ್ತ. ಅವಾಗ ಆರೋಗ್ಯವಾಗಿರುವಂತ ವ್ಯವಸ್ಥೆ ಆಗತ್ತ ದೇಶದೊಳಗ. ಅದಕ್ಕೆ ತಮಗೂ ಸಾಧ್ಯ ಆತಪ್ಪ ಅಂದ್ರೆ ಸಾವಯವ ಬೆಳೆದಂತವ್ರಿಗೆ ಒಂದು ಯೋಗ್ಯ ರೀತಿ ದರ ನಿಗದಿ ಮಾಡಿಸುವಂತ ವ್ಯವಸ್ಥೆನ ತಾವು ಯೂನಿವರ್ಸಿಟಿ ಅವರು ಅದನ್ನ ಮುಖ್ಯಮಂತ್ರಿಗಳ ಗಮನಕ್ಕೆ ತಗೊಂಡ್ಬಂದು ಅದನ್ನ ಒಂದು ಅನುಕೂಲ ಮಾಡಿದ್ರಪ್ಪ ಅಂದ್ರೆ ಇನ್ನೂ ಹೆಚ್ಚು ಜನ ಬೆಳೀತಾರ. ಇವತ್ತ ನಾವೆಲ್ಲ ಸಣ್ಣವರಿದ್ದಾಗ ನವಣೆಯನ್ನ ಉಣ್ಣಕ್ ಹತ್ತಿದ್ರೆ ಏ ಅವ್ರ ಏನ್ಲೇ ನವಣೆಯನ್ನ ಅಂತಾರ ಉತ್ಸವ ಮಕ್ಕಳವ್ರು ಅಂತ ಅಂತಿದ್ರ ಅವರು. ಇವತ್ತ ಎಲ್ಲ ಡಾಕ್ಟರ್ ಹೇಳಕತ್ತಿದ್ದ ಕೊರಲ ಉಂಡ್ರಿ ನವಣೆ ಉಂಡ್ರಿ ಅನ್ನ ಕೇಳಕತ್ತಾರ ಡಾಕ್ಟರ್ ಎಲ್ಲ. ಬೆಲ್ಲ ತಿನ್ರಿ ಅನ್ನಕತ್ತಾರ. ಅವಾಗೆಲ್ಲ ಸಕ್ರಿ ಚಾ ಕುಡಿತಿದ್ರು, ಸಕ್ರಿ ಚಾ ಕುಡಿದವ್ರು ಶ್ರೀಮಂತರ ಅಂತಿದ್ರು. ಈ ಸಕ್ರಿ ಚಾ ಕುಡಿಯವನ ಉಚ್ಚ ಆಗ್ಬಿಟ್ಟಿ, ಬೆಲ್ಲ ಚಾ ಕುಡಿ ಅನ್ನಕತ್ತಾರ ಈಗ ಡಾಕ್ಟರ್. ಅದಕ್ಕೆ ಸಾವಯವದಾಗಿದ್ದಂತ ಅದು ಎಲ್ಲಿ ಇಲ್ಲ. ಅದಕ್ಕೆ ಎಲ್ಲಾ ರೈತರು ಸಾವಯವ ಮಾಡ್ರಿ, ಆಕಳ ಸಾಕ್ರಿ, ನಿಮ್ಮ ಒಂದೊಂದು 2 ಎಕರೆ ತೋಟ ಮಾಡ್ರಿ, ನವಣಿ ಕೊರ್ಲ ಹಾಕ್ರಿ ಅಂತಂದು ತಮ್ಮಲ್ಲಿ ವಿನಂತಿ ಮಾಡ್ಕೊಂಡು ಕೇಳ್ಕೊಂತೀನಿ. ನಾವ್ ಏನಾರ ಮಾಡ್ತೀವಂತಪ್ಪ ಅಂದ್ರೆ ಕೃಷಿ ಇಲಾಖೆಯವರು, ತೋಟಗಾರಿಕೆ ಇಲಾಖೆಯವರು, ಮೀನುಗಾರಿಕೆ ಇಲಾಖೆಯವರು, ಜೇನು ಸಾಕಾಣಿಕೆ ಅವರು ಎಲ್ಲರೂ ಬರ್ತಾರ. ನಮ್ಮ ಹತ್ರ ಏನ್ ಮಾಡ್ತೀವಿ ಮಾಡು, ನಾವ್ ಅದಕ್ಕೆ ಸಹಾಯ ಮಾಡ್ತೀವಿ ಅಂತಾರ. ಆದ್ರೆ ರೈತರು ಅದನ್ನ ಮಾಡಕತ್ತಾ ಇರಲ್ಲ. ನಾವ್ ಒಂದ್ ಮಾಡ್ತೀವಂತಪ್ಪ ಅಂದ್ರೆ 10 ಮಂದಿ ಬರ್ತಾರ. ಮೀನುಗಾರಿಕೆ ಅವರು ಕೆರಿ ಮಾಡಿ ಅಲ್ಲೋ ನಿನ್ನ ಮೀನ ಕೊಡಿಸ್ತು ಅಂತ ಬಂದು ನಮ್ ಕೆರಿಗೆ ಮೀನ ಹಾಕಿದ್ರು. ರೇಷ್ಮೆ ಆಸ್ತಿ ಅಂದ್ರೆ ರೇಷ್ಮೆ ಇಲಾಖೆಯವ್ರು ಬರ್ತಾರ. ಅದಕ್ಕೆ ದಯಮಾಡಿ ರೈತರಾದವರು ಆ ಕನೇರಿ ಮಠದ ಅಜ್ಜರ ಮಾತು ಕೇಳಿ ಅಷ್ಟು ಮಾಡ್ರಿ. ನಿಮ್ ನಿಮ್ಮ ಮಕ್ಕಳಿಗೆ ನೀವು ಒಳ್ಳೆ ಆರೋಗ್ಯ ಕೊಟ್ಟಂಗಾಗತ್ತ, ದೇಶಕ್ಕೆ ಒಳ್ಳೆ ಆರೋಗ್ಯ ಕೊಟ್ಟಂಗಾಗತ್ತ. ಅದಕ್ಕೆ ತಮ್ಮೆಲ್ಲರಲ್ಲಿ ವಿನಂತಿ ಮಾಡ್ಕೊಂಡು ಕೇಳ್ಕೊಂತೀನಿ. ನಾವಂಕರ ಈ ತರ ಮಾಡೀವಿ, ಜನ ಎಲ್ಲ ಮೆಚ್ಚುಗೆ ಪಡಿಸಕತ್ತಾರ. ಎಲ್ಲರೂ ತಮ್ಮ ತಮ್ಮ ಮನೆಯೊಳಗ ಜೇನು ಸಾಕಿದ್ರಪ್ಪ ಅಂದ್ರೆ ಅದು 4 ತಿಂಗಳಿಗೆ 1 ಪೀಕ್ ಬರುತ್ತೆ ಜೇನು, 4 ತಿಂಗಳಿಗೆ 1 ಪೀಕ್ ಬರುತ್ತೆ. ನೀವೆಲ್ಲ ಹಾಕಿದ್ರೆ ಒಂದೊಂದು ಕೆರಿ ಸುಮ್ಮನೆ ವೇಸ್ಟ್ ಆಗಿ ಹೋಗ್ತಾವ ನೀರು. ನಾವು ಕೆರಿ ಮಾಡಿವಂದ್ರೆ ಮೀನುಗಾರರು ನಾವು ಮೀನ ಸಾಕಿವಂದ್ರೆ ಅವ್ರು ಮೀನ ಮಾರಕ್ ತಗೊಂಡು ಹೋಗಕ್ ಬರ್ತಾರ, ಮೀನುಗಾರಿ ಇಲಾಖೆಯವ್ರು ಮೀನದ ಮರಿ ಕೊಡಕ್ ಬರ್ತಾರ ನಮ್ಗ. ಅದಕ್ಕೆ ಎಲ್ಲಾ ರೈತರು ಸರ್ಕಾರ ಕೊಡುವಂತ ಸವಲತ್ತು ತಗೋರಿ, ದರಿದ್ರತರ ಬಿಟ್ಟು ಒಳ್ಳೆ ಕೆಲಸ ಮಾಡ್ರಿ. ಈ ದೇಶಕ್ಕೆ ಅನ್ನ ಹಾಕುವಂತ ಕೆಲಸ ನಮ್ದು ರೈತರದು. ಅದಕ್ಕೆ ಎಲ್ಲರೂ ಸಾವಯವ ಮಾಡ್ರಿ, ಆಕಳ ಗೋಮೂತ್ರದಿಂದ ಆಕಳ ಸಗಣಿಯಿಂದ ಎಲ್ಲವನ್ನು ಮಾಡ್ರಿ ಅಂದ್ರ ದೇಶ ಆರೋಗ್ಯವಾಗಿರುತ್ತಂತಂದು ತಮ್ಮಲ್ಲಿ ಹೇಳಿ ನನ್ನನ್ನು ಇವತ್ತು ಗದಗ ಜಿಲ್ಲಾ ಶ್ರೇಷ್ಠ ಶಿಕ್ಷಕ ಎಂದು ಗುರುತಿಸಿ ಕೃಷಿ ಇಲಾಖೆ ಹಾಗೂ ತೋಟಗಾರಿಕೆ ಇಲಾಖೆ ಮತ್ತು ಕರ್ನಾಟಕ ಕೃಷಿ ವಿಶ್ವವಿದ್ಯಾಲಯ ಅಧಿಕಾರಿಗಳಿಗೆ ನಾನು ತುಂಬಿರುವ ಧನ್ಯಗಳನ್ನು ಅರ್ಪಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಿಸಾನ್. ಈಗ ಕೇಳೋಣ ರೋಣ ತಾಲೂಕಿನ ಶ್ರೀಮತಿ ಶಿಲ್ಪಾ ರಮೇಶ್ ಪುರಿ ಇವರ ಕೃಷಿ ಅನುಭವ, ಹಾಗೆಯೇ ಕೃಷಿ ಯಶೋಗಾಥೆಯ ವಿವರ. ಶ್ರೇಷ್ಠ ಕೃಷಿಕ ಮಹಿಳೆ ಈ ಪ್ರಶಸ್ತಿನೇ ಒಂದು ನಮ್ಗೆ ಬ್ಲೆಸ್ಡ್ ಧನ್ಯತಾ ಭಾವ ಮೂಡಿಸ್ತಾ ಇದೆ. ಕೃಷಿ ನಮ್ದು ಹಿರಿಯರ ಕಾಲದಿಂದ ಬಂದಿದ್ದು, ಭೂಮಿ ಕೂಡ ನಮ್ಗೆ ಹಿರಿಯರ ಕಾಲದಿಂದಾನೇ ಬಂದಿದ್ದು. ಒಂದು 7 ವರ್ಷದ ಹಿಂದೆ ನಾವು ಯೋಚನೆ ಮಾಡಿದ್ವಿ, ಬೋರ್ ಹಾಕ್ಸಿದ್ರು ನಮ್ಮ ಮನೆಯವರು. ಈ ಪ್ರಶಸ್ತಿಯ ಬಹುಪಾಲು ನಮ್ಮ ಮನೆಯವರಿಗೆ ಸಲ್ಲಬೇಕು, ನಾನು ಅವ್ರ ಜೊತೆ ನಿಂತಿರೋದು. 7 ವರ್ಷದ ಹಿಂದೆ ಬೋರ್ ಹಾಕ್ಸಿದ್ವಿ. ಬೋರ್ ಹಾಕ್ಸಿರುವಾಗ ಎಲ್ಲರೂ ಮನೆಯಾಗ ಬೈದ್ರು, ನಮ್ಮ ಮನೆಯವ್ರು ಕೆ ಎಸ್ ಆರ್ ಟಿ ಸಿ ಅಲ್ಲಿ ಕೆಲಸ ಮಾಡ್ತಾರೆ, ತನ್ನ ಕೆಲಸ ಮಾಡ್ಕೊಂಡಿರೋದ್ ಬಿಟ್ಟು ಏನಪ್ಪ ನಿಮಗ್ ಯಾಕೆ ಬೇಕಿದ್ವು ಅಂತ ಎಲ್ರೂ ಬೈದ್ರು. ಹಾಕ್ಸಿದ್ವಿ. ಆಮೇಲೆ ಪ್ಲಾಂಟೇಶನ್ ಮಾಡೋವಾಗೂ ನಾವು ಬಹಳ ಯೋಚನೆ ಮಾಡಿದ್ವಿ, ಇವ್ರು ಎಲ್ಲಿ ಚಲೋ ಐತಿ ಅಂದ್ರೆ ಆ ತೋಟಕ್ಕೆ ಹೋಗಿ ನೋಡಿ ಬಂದ್ರು. ಎಲ್ಲೆಲ್ಲಿ ಒಳ್ಳೊಳ್ಳೆ ರೈತರಿದ್ದಾರೆ, ಪ್ರಗತಿಪರ ರೈತರಿದ್ದಾರೆ, ಅಲ್ಲೆಲ್ಲ ಹೋಗಿ ನೋಡಿ ಬಂದ್ರು. ಯಾವುದು ಕಡಿಮೆ ನಮ್ಮ ಶ್ರಮ ತಗೊಳುತ್ತೆ ಅದನ್ನ ಹಾಕೋಣ ಅನ್ಕೊಂಡು ಮಹಾಗಣಿ ಮತ್ತು ತೆಂಗನ್ನ ಮೊದಲ ಆದ್ಯತೆಯಾಗಿ ನಾವು ಮಾಡಿದ್ವಿ. ಅದು ದೀರ್ಘಕಾಲಿಕ ನಮ್ಮ ಬೇಡಿಕೆ ಆಗಿತ್ತು. ಕೆ ಎಸ್ ಆರ್ ಟಿ ಸಿ ಅಲ್ಲಿ ಇರೋದ್ರಿಂದ ಇವರಿಗೆ ಪೆನ್ಷನ್ ಇರಲ್ಲ ರಿಟೈರ್ಡ್ ನಂತರ, ಹಾಗಾಗಿ ಈಗಿಂದಾನೇ ನಾವು ಭೂಮಿ ಇದೆ ಮಾಡೋಣ ರಿಟೈರ್ಡ್ ನಂತರ, ಮತ್ತೆ ಇನ್ನೊಬ್ರು ಮುಂದೆ ಕೈ ಚಾಚೋ ಹಂಗ ಆಗ್ಬಾರ್ದು ಈ ಉದ್ದೇಶದಿಂದ ನಾವು ತೋಟ ಶುರು ಮಾಡ್ಕೊಂಡ್ವಿ. ಅದು ರುಚಿ ಹತ್ತಿದ್ಮೇಲೆ ನೀರಿಗೆ ಇಳಿದ್ಮೇಲೆ ನಮಗ್ ಗೊತ್ತಾಗಲ್ಲ ಅನ್ನೋ ಹಾಗೆ, ನಂತರ ಮಹಾಗಣಿ ತೆಂಗಿನ ಜೊತೆಗೆ ಬಹಳಷ್ಟು ಗಿಡಗಳನ್ನ ಹಾಕಿದ್ವಿ ನಾವು. ಲಿಂಬು ಹಾಕಿದ್ವಿ, ನುಗ್ಗಿ ಹಾಕಿದ್ವಿ, ಪೇರಲ, ಸಮಗ್ರ ಕೃಷಿಯನ್ನ ಮಾಡಿದ್ವಿ. ಮತ್ತೆ ಈ ಕೃಷಿಯನ್ನ ಮಾಡಬೇಕು ಅನ್ನೋ ಬಹಳ ಆಳವಾದ ಉದ್ದೇಶ. ಯಾಕಂದ್ರೆ ಈಗ 6 ವರ್ಷದ ಹೆಣ್ಮಗು ದೊಡ್ಡದಾಯ್ತು ಅನ್ನೋ ಸುದ್ದಿ ಕೇಳ್ತೀವಿ, 10-12 ವರ್ಷದ ಮಕ್ಕಳ ತಲೆ ಎಲ್ಲ ಬೆಳಗಾಗಿರುತ್ತೆ, 20-25 ವರ್ಷಕ್ಕೆ ಮಕ್ಕಳಿಗೆ ಆರೋಗ್ಯದ ಸಮಸ್ಯೆ, ಶುಗರ್, ಬಿಪಿ, ಇದನ್ನೆಲ್ಲ ನೋಡುವಾಗ ಒಂದ್ ಸ್ವಲ್ಪ ಮಟ್ಟಿಗೆ ಯಾರನ್ನ ತಿದ್ದಕ್ ಆಗದೆ ಹೋದ್ರು ನಮ್ಮಲ್ಲಿ ಇರಬಹುದಾದ ಅವಕಾಶವನ್ನ ತಗೊಂಡ್ ನಾವು ಒಂಚೂರು ಏನಾರ ಮಾಡೋಣ ಅಂತ ಅವಾಗಿಂದ ನಾವು ಬೇಸಾಯವನ್ನ ಇನ್ನಷ್ಟು ಗಂಭೀರವಾಗಿ ತಗೊಂಡ್ವಿ. ಸಾವಯವ ಕೃಷಿ, ನಾವು ಸಾವಯವ ಕೃಷಿ ಬಿಟ್ಟು ರಾಸಾಯನಿಕ ಗೊಬ್ಬರವನ್ನ ಬಳಸಬಾರ್ದು ಅಂತ ಮಾಡಿದ್ವಿ. ನಮ್ಮಲ್ಲಿ ನಾವು ಲಿಂಬು ಹಾಕಿದೀವಿ. ಈ ಲಿಂಬು ಹಾಕಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಬೇಸಿಗೆ ಕಾಲದಲ್ಲಿ ಲಿಂಬುವನ್ನ ಮಾರಿದ್ರೆ ಅಲ್ಲಿ ಊರಾಗಿರೋ ಹೆಣ್ಮಕ್ಳನ್ನ ಕರ್ಕೊಂಡು ಈ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಬರೋದನ್ನ ಅವನ್ನ ಉಪ್ಪಿನಕಾಯಿ ಹಾಕಿ ಮಾರೋದು, ಈ ರೀತಿ ಮಾಡ್ತೀವಿ. ಹಾಗೇನೆ ನಮ್ಮ ಇಡೀ ತೋಟ ಮತ್ತು ತೋಟದ ಕನಸು ಭವಿಷ್ಯದ ಕಡೆಗೆ ಇತ್ತು. ಇತ್ತಿದ್ದಾಗ ಹೆಂಗಾಗಿದೆ ಅಂದ್ರೆ, ತೋಟದ ಜೊತೆಗೆ ನಾವು ಎಷ್ಟು ಬೆರ್ತೋಗಿದ್ದೀವಿ ಅಂದ್ರೆ, ನಮ್ಮನೆಯವ್ರು ಡ್ಯೂಟಿ ಮುಗಿಸಿ ಬರ್ತಿದ್ದಂಗೆ ಸೀದಾ ತೋಟಕ್ಕೆ ಹೋಗ್ತಾರೆ. ನಾನು ಪಾರ್ಟ್ ಟೈಮ್ ಕಾಲೇಜ್ ಅಲ್ಲಿ ವರ್ಕ್ ಮಾಡ್ತೀನಿ, 3 ದಿವಸ ನಾನು ಕೂಡ ತೋಟದಲ್ಲಿನೇ ಇರ್ತೀನಿ. ತೋಟ ಮತ್ತು ಮಕ್ಕಳು ಒಟ್ಟಿನಲ್ಲಿ ಈ ಭೂಮಿ ಏನಿದೆ ಅಲ್ಲ, ನಮ್ಗೆ ಹಿರಿಯರಿಂದ ಬಂದ ಭೂಮಿ, ಅವ್ರಿಗೆ ಇಲ್ಲಿ ಯಾರಾದ್ರೂ ನಾಳೆ ಬಂದು ನೋಡಿದ್ರೆ ಒಂದೊಳ್ಳೆ ಕೆಲಸ ಮಾಡಿದ್ವಿ ಅಂತ ಬಂದವ್ರು ಖುಷಿ ಪಡಬೇಕು. ಆ ರೀತಿಯಾಗಿ ನಾವು ಒಂದು ತೋಟ ಮಾಡೋಣ, ನಾಳೆ ಭವಿಷ್ಯದಲ್ಲಿ ಹೋಗಿ ಅಲ್ಲಿ ಇದ್ರೆ ನಮ್ಮವರಲ್ಲ ಯಾರು ಬಂದ್ರು ಖುಷಿ ಪಡ್ಬೇಕು. ಭೂಮಿಗೆ ನಾವು ಬಹಳಷ್ಟು ತಗೋತೀವಿ. ಭೂಮಿ ಎಷ್ಟು ನಾವು ರಾಸಾಯನಿಕ ಬಳಸಿ ಬಳಸಿ ಹಾಳು ಮಾಡಿದ್ದೀವಿ ಅಂದ್ರೆ, ಭೂಮಿಯ ಗುಣಮಟ್ಟನೇ ಕುಸ್ತು ಹೋಗುವಷ್ಟು ಮಟ್ಟಿಗೆ ನಾವು ರಾಸಾಯನಿಕ ಬಳಸ್ತೀವಲ್ಲ. ಹಾಗಾಗಿ ಹಂಗ ಬೇಡ, ಒಂದಷ್ಟು ಮಟ್ಟಿಗೆ ನಮ್ ಕೈಲಾದ ಅಳಿಲ ಸೇವೆ ಮಾಡೋಣ ಅಂತ ಹೇಳಿ ನಾವು ಗಂಭೀರವಾದ್ವಿ. ಹಾಗೇನೆ ರೈತರು ಮಳೆ ಜೊತೆ ಅಥವಾ ಇನ್ನೊಂದ್ರ ಜೊತೆ ನಂಬಿ ಬದುಕಲ್ಲ, ಅವ್ರ ಬೆವರನ್ನ ನಂಬಿ ಬದುಕ್ತಾರೆ. ರೈತರ ಬದುಕಿನ ಕಷ್ಟ ಎಂಥದ್ದು ಅಂತ ಈ 4-6 ವರ್ಷದಲ್ಲಿ ನಮಗೂ ಗೊತ್ತಾಗಿದೆ. ಈ ಕಡೆ ಬೆಳೆ ಬಂದ ಕಾಲಕ್ಕೆ ಬೆಲೆ ಇರಲ್ಲ, ಬೆಲೆ ಇರೋ ಕಾಲಕ್ಕೆ ಬೆಳೆ ಬರಲ್ಲ, ಈ ಎರಡೂ ನಮ್ಮನ್ನ ಎಷ್ಟು ಮಟ್ಟಿಗೆ ಯಾತನೆಗೆ ದೂಡ್ತವೆ ಅಂತ ಹೇಳಿದ್ರೆ, ಇದಕ್ಕೇನಾದ್ರೂ ಪರಿಹಾರ ಇದೇನಾ ಅಂದ್ರೆ, ತಾಂತ್ರಿಕತೆಯನ್ನ ನಾವು ಬಳಸ್ಕೊಂಡು ಒಂದಷ್ಟು ಸಾಂಪ್ರದಾಯಿಕ ಬೇಸಾಯವನ್ನ ಹೊರತುಪಡಿಸಿ, ಈಗ ಎಲ್ರು ಉಳ್ಳಾಗಡ್ಡಿ ಹಾಕ್ತೀವಿ, ಎಲ್ರು ಸೌತೆಕಾಯಿ, ಎಲ್ರು ಹೆಸರುಕಾಳು ಒಂದೇ ಸೀಸನ್ ಅಲ್ಲಿ ಹೀಗೆ ಹಾಕಿ ನಾವು ಸಾಂಪ್ರದಾಯಿಕ ಖುಷಿಯಿಂದ ನಾವು ಹೆಚ್ಚಿನ ಲಾಭವನ್ನ ಪಡ್ಕೊಳಕ್ ಸಾಧ್ಯ ಆಗೋದಿಲ್ಲ ಅಂತ ನನ್ನ ತಿಳುವಳಿಕೆ. ಅದರ ಹೊರತಾಗಿ ಬೇರೆ ಬೇರೆ ಕಾಲಕ್ಕೆ ಬರಬಹುದಾದ ವಿವಿಧ ಬೆಳೆಗಳನ್ನ, ಸಮಗ್ರ ಬೆಳೆಗಳನ್ನ ನಾವೇನಾದ್ರೂ ಹಾಕೋಕ್ ಶುರು ಮಾಡಿದ್ರೆ ಕೃಷಿಯಲ್ಲಿ ಬಹಳಷ್ಟು ತಂತ್ರಜ್ಞಾನ ಬಂದಿದೆ. ಇನ್ನೊಂದು, ಸರ್ಕಾರ ಮತ್ತು ಅಧಿಕಾರಿಗಳು ನಮಗೆ ಸಾಕಷ್ಟು ಸವಲತ್ತನ್ನ ಕೊಡೋಕ್ ಸಿದ್ಧವಾಗಿದ್ದಾವೆ. ಸರ್ಕಾರಿ ಅಧಿಕಾರಿಗಳು ಮತ್ತು ಸರ್ಕಾರದ ಯೋಜನೆಗಳು ರೈತರ ಪರವಾಗಿದ್ದಾವೆ. ಯಾರಿಗ ಅಗತ್ಯ ಇದೆ ಅವ್ರ ಪರವಾಗಿದಾವೆ, ಅವುಗಳನ್ನ ನಾವು ತಗೊಂಡು ಬಳಸ್ಕೊಳೋದನ್ನ ಮಾಡ್ಬೇಕಾಗಿದೆ. ಅದನ್ನ ಬಿಟ್ಟು ನಾವೇನ್ ಮಾಡ್ತೀವಿ, ಬೇರೆಯವರನ್ನ ದೂರ್ತಾ ನಮ್ ಇರೋ ಭೂಮಿಯನ್ನ ಹೊರಗೆ ದುಡಿಯಕ್ಕೆ ಮನಸ್ಸು ಮಾಡ್ತೀವಿ. ಭೂಮಿ ಕಡೆ ನಾನ್ ರೈತ ಅಂತ ಹೇಳ್ಕೊಳಕ್ಕೆ ಹೆಚ್ಚು ಜನ ಯಾರು ಖುಷಿ ಪಡಲ್ಲ. ರೈತ ಬೇಡ, ಸ್ವಲ್ಪ ಕೊಡ್ಲಿ ನಾವು ಕಂಪನಿ ಸೈಡ್ ಹೋಗೋಣ, ಹಿಂಗೆ ಯೋಚನೆ ಮಾಡ್ತಾ ನಾವು ಬದುಕ್ತಾ ಇರೋದ್ರಿಂದ ಭೂಮಿಗೆ ಬೆನ್ನ ಹಾಕಿ ಹೋಗ್ತಾ ಇದೀವಿ. ಆದ್ರೆ ನಿಜವಾದ ರೈತ ಎಂದೂ ಭೂಮಿಗೆ ಬೆನ್ನ ಹಾಕ್ದವನಲ್ಲ. ರೈತ ಏನಾದ್ರೂ ಬೆನ್ನ ಹಾಕಿದ್ದಾದ್ರೆ ಅದು ಬಿಸಿಲಿಗೆ ಬೆನ್ನ ಕೊಡ್ತಾನೆ, ಸೂರ್ಯನಿಗೆ ಬೆನ್ನ ಕೊಡ್ತಾನೆ ಹೊರತು ಯಾವತ್ತು ನೆಲಕ್ಕೆ ದುಡಿತಾನೆ ತನಗಾಗಿ ತನ್ನ ಸ್ವಂತಕ್ಕಾಗಿ ಅಂತ ಏನನ್ನು ಉಳಿಸ್ಕೊಳ್ಳದೆ. ಕೆಲವೊಂದ್ ಬೆಳೆ ನಮಗ್ ಗೊತ್ತಿದಾವೆ ಅದಕ್ಕೆ ಲಾಭ ಇಲ್ಲ, ಅದು ಲಾಭದಾಯಕ ಬೆಳೆ ಅಲ್ಲ ಅಂತ, ಅದನ್ನು ಕೂಡ ರೈತರು ಬೆಳೀತಾರೆ. ನಾವು ಅದನ್ನ ಗಮನಿಸ್ತೀವಿ, ಲಾಭಕ್ಕಾಗಿ ದುಡಿಯಲ್ಲ ತನ್ನ ಅಗತ್ಯಕ್ಕಾಗಿ ದುಡಿತಾನೆ. ಇಷ್ಟೆಲ್ಲ ಮಾಡಿದ್ಮೇಲೂ ಕೊನೆಗೆ ಎಷ್ಟೋ ಸಾರಿ ಅವ್ರಿಗೆ ಬೇಕಾಗಿರೋ ಅಥವಾ ಅವ್ರಿಗೆ ಅಗತ್ಯ ಇರೋ ಅಷ್ಟು ಹಣ ಕೂಡ ಸಿಗೋದಿಲ್ಲ. ಇದು ಎಲ್ಲಾನು ನೋಡಿ ನಾವು ಮುಂದಿನ ತಲೆಮಾರಿಗೆ ನಮ್ಮ ಮಕ್ಕಳಿಗೆ ದಾಟಿಸೋವಾಗ ಒಂದಷ್ಟು ಏನಾದ್ರೂ ವಿಶೇಷವಾದದ್ದು ಕೊಡೋಣ, ನಮಗ್ ಕರೆ ಭೂಮಿ ಸಿಕ್ತು ಮಕ್ಕಳಿಗೆ ಏನಾದ್ರೂ ವಿಶೇಷವಾದದ್ ಕೊಡೋಣ ಅನ್ಕೊಂಡು ನಾವು ತೋಟದಲ್ಲಿ ಮಾಡೋವಾಗ ನಮ್ಮ ಮಕ್ಕಳು ನೋಡದೆ ಇರೋ ಈ ಬೋರಿಕಾಯಿ ಇಂಥವೆಲ್ಲಾನು ಒಂದ್ ಪತ್ರಿ ಗಿಡ ತಂದು ಹಚ್ಚಿದ್ವಿ. ಊರಲ್ಲಿ ಹಿರಿಯರು ಬೇರೆ ಕಡೆ ಹೋದಾಗ ಒಂದ್ ನಾಗಲಿಂಗ ಪುಷ್ಪ ಅಂತ ಹಚ್ಚಿದ್ವಿ. ವೆರೈಟಿ ಆಫ್ ಗಿಡಗಳು ಇವು ಎಲ್ಲವನ್ನೂ ನಾವು ಎಷ್ಟು ಸಾಧ್ಯ ಅಷ್ಟು ತಂದು ನಮ್ ತೋಟದಲ್ಲಿ ಅಲ್ಲಿ ಒಳಗ್ ಹೋಗಿ ವಾಪಸ್ ಬರುವಷ್ಟೊತ್ತಿಗೆ ನಮ್ಗೊಂದು ಜೀವ ವೈವಿಧ್ಯ ಕಾಣಿಸ್ಬೇಕು ಅನ್ನೋದು ನಮ್ಮ ಇಬ್ಬರ ಕನಸಾಗಿತ್ತು. ಇವತ್ತು ಅದ್ರ ಬಗ್ಗೆ ನಮ್ಗೊಂದು ಭಯನೂ ಇತ್ತು, ನಮ್ಮ ಮನೆಯವರು ಎಲ್ಲರೂ ಸಪೋರ್ಟ್ ಮಾಡಿದ್ರು, ಹಾಗೇನೆ ನಿಮಗೆ ಯಾಕೆ ಬೇಕಿತ್ತು ಅನ್ನೋ ಮಾತು ಕೂಡ ಎಲ್ಲರಿಂದ ಬರ್ತಾ ಇತ್ತು. ಇವತ್ತು ನಾವಿಲ್ಲಿ ನಿಂತಿರೋದು ನನಗೆ ನಮ್ಮ ಮನೆಯವ್ರಿಗೆ ನನ್ನ ಇಡೀ ಕುಟುಂಬಕ್ಕೆ ಸಂದ ಗೌರವ ಅಂತ ನಾನು ಭಾವಿಸ್ತೀನಿ. ಧನ್ಯವಾದ. ಈಗ ಕೇಳೋಣ ಹಾವೇರಿ ಜಿಲ್ಲೆಯ ಶಂಕರಗೌಡ ಚನ್ನಬಸವಗೌಡ ಪಾಟೀಲ್ ಅವರ ಕೃಷಿಯ ಯಶೋಗಾಥೆ. ನಾನಿವತ್ತು ಇಲ್ಲಿ ವೇದಿಕೆಯಲ್ಲಿ ಬಂದು ನಿಂತು ಮಾತಾಡಲಿಕ್ಕೆ ಕಾರಣೀಕರ್ತರಾದಂತ ನನ್ನ ಕೃಷಿ ಬಳಗಕ್ಕೆ, ಅಂದ್ರೆ ನನ್ನ ಹೊಲದಲ್ಲಿ ಕೆಲಸ ಮಾಡತಕ್ಕಂತ ಕಾರ್ಮಿಕ ವರ್ಗಕ್ಕೆ ಹಾಗೂ ನನ್ನ ಕುಟುಂಬ ವರ್ಗಕ್ಕೆ ಪ್ರಥಮದಲ್ಲಿ ನಾನು ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಬೇಕು. ನಾನಿವತ್ತು ಇಲ್ಲಿ ಬಂದು ನಿಂತು ಮಾತಾಡಬೇಕಾದ್ರೆ ನಾನೊಬ್ಬ ಶ್ರೇಷ್ಠ ಕೃಷಿಕ ಅಂತ ನನಗೆ ಇಲ್ಲಿ ಆಯ್ಕೆ ಮಾಡಿ ಬರಲಿಕ್ಕೆ ಕಾರಣ ಆದರು ಅವರು. ನಾನು 83 ರಿಂದ 85 ರವರೆಗೆ ನನ್ನ ವಿದ್ಯಾಭ್ಯಾಸವನ್ನು ಮುಗಿಸಿ 86ಕ್ಕೆ ನಾನು ರೈತನ ಮಗ ರೈತನಾಗಿ ಊರಿಗೆ ಬಂದೆ. ಕಾಲೇಜ್ ಮುಗಿಸಿ ಬಂದಾಗ ನಮ್ಮಲ್ಲಿ 85 ಅಂದ್ರೆ 40 ವರ್ಷದ ಹಿಂದಿನ ಕತೆ. ಅವಾಗ ನಮ್ಮಲ್ಲಿ ನೀರಾವರಿ ಇರಲಿಲ್ಲ, ನಾವೆಲ್ಲ ಸಾವಿ ಹುಳ್ಳಿ ನವಣಿ ಬೆಳೀತಕ್ಕಂಥ ಭೂಮಿ ನಮ್ಮದು ಎರಿಯಲ್ಲ, ಮಸಾರಿ ಜಮೀನು ಕಲ್ಲು ಜಮೀನು ಅದರಲ್ಲಿ, ಅದು ಬುಡುಪ್ನಹಳ್ಳಿ ಅಂದ್ರೆ ಕಾಡಹಳ್ಳಿ. ಆ ಹಳ್ಳಿಯಲ್ಲಿ ನಾನು ಮನೆಯ ಹಿರಿ ಮಗನಾಗಿ ಕಮತವನ್ನು ಮಾಡಬೇಕಾದಂಥ ಪರಿಸ್ಥಿತಿ. ನಮ್ಮದು ಒಂದು ಕೂಡು ಕುಟುಂಬ, 5 ಜನ ಅಣ್ಣತಮ್ಮಗಳು. ನಾನು ಹಿರಿಯ ಮಗನಾಗಿದ್ದಕ್ಕೆ ನಾನು ಕಮತ ಮಾಡೋಕೆ ಬೇಕಾಯ್ತು ಹಿಂದಿನವರಿಗೆ ವಿದ್ಯಾಭ್ಯಾಸ ಮಾಡಲಿಕ್ಕೆ. ಅವತ್ತು ಭಾಳ ಅನಾನುಕೂಲದ ಪರಿಸ್ಥಿತಿ, ಆದ್ರೂ ಹಿರಿಯರು ಮಾಡಿದ ಆಸ್ತಿ ಕಮತ ಮಾಡಿಕೊಂಡ್ರೆ ಇದರಲ್ಲಿ ಸಮಾಧಾನ ಇರ್ತತಿ ಅನ್ನುವಂಥ ಏನು ನಮ್ಮ ಹಿರಿಯರು ಮಾಡಿದ್ರು ಆ ನಾಣ್ಣುಡಿ ತಪ್ಪಲ್ಲ. ಇವತ್ತು ನಾನು ಭಾಳ ಸಮಾಧಾನದಲ್ಲೇ ಇದ್ದೀನಿ. ಇವತ್ತು ನಾನು 59 ವರ್ಷ ಆದ್ರೆ ಇವತ್ತು ಆರೋಗ್ಯವಾಗಿ ಇದ್ದೀನಿ ಅಂತಂದ್ರೆ ಕುಂತಲ್ಲಿ ನಿದ್ದೆ ಬರ್ತಾವು ಉಂಡು ದರಕ್ತತಿ ಅಂದ್ರೆ ನಾನೊಬ್ಬ ರೈತನ ಮಗನಾಗಿದ್ದೀನಿ ರೈತನಾಗಿದ್ದೀನಿ ಅನ್ನೋದಕ್ಕೆ. ನಾನು ಎಲ್ಲಾ ರೈತರಲ್ಲಿ ವಿನಂತಿ ಏನಂದ್ರೆ ಮೊದಲು ನಾನು ರೈತ ಅನ್ನುವ ಹೆಮ್ಮೆ ನಮ್ಮಲ್ಲಿ ಬಂದ್ರೆ ಈ ದೇಶದಲ್ಲಿರ್ತಕ್ಕಂತ ಪ್ರಜೆಗಳು ಎಲ್ಲ ಜನರಿಗೆ ಒಳ್ಳೆಯದನ್ನು ಮಾಡ್ತಕ್ಕಂತ ಯಾವ್ದಾದ್ರೂ ಒಬ್ಬ ವ್ಯಕ್ತಿ ಇದ್ರೆ ಈ ದೇಶಕ್ಕೆ ಅನ್ನ ನೀಡ್ತಕ್ಕಂತ ವ್ಯಕ್ತಿ ಯಾರು ಅಂದ್ರೆ ಈ ದೇಶದ ರೈತ. ಆ ಹೆಮ್ಮೆ ನಮಗ್ ಬಂತು ಅಂದ್ರೆ ಖಂಡಿತ ನಮ್ಮ ಮನೆಯಲ್ಲ ಇಡೀ ದೇಶ ನಮ್ಮ ಮನೆ ಅನ್ನುವಂತ ಭಾವನೆ ನಮಗ್ ಬರ್ತದೆ. ಮೊದಲು ನಾವು ರೈತರಾಗೋಣ. ರೈತರಾಗ್ಲಿಕ್ಕೆ ಹಲವಾರು ಸಮಸ್ಯೆಗಳು. ಈಗ ಮಳೆಗಾಲ ಬಂತು ಅಂದ್ರೆ ಮಳೆ ಆಕತೆ ಇಲ್ಲ ಆಕತೆ ಇಲ್ಲ ಅಂತವೆ. ಮಳೆ ಆತಂದ್ರೆ ಬಿತ್ತವೆ, ಬಿತ್ತಿದ್ಮೇಲೆ ಮಳೆ ಆಕತೆ ಇಲ್ಲ, ಎಡೆ ಹೊಡಿಬೇಕು. ಎವ್ರಿ ಡೇ ಈಸ್ ನ್ಯೂ ಡೇ ರೈತರಿಗೆ, ಎವ್ರಿ ಇಯರ್ ಈಸ್ ನ್ಯೂ ಇಯರ್ ಅಂತ ಒಂದು ಸಮಸ್ಯೆದಲ್ಲಿ ನಾವು ರೈತಾಪಿ ವರ್ಗದವರು. ನಾನು 1 ಎಕರೆ ಎಲುಬಳ್ಳಿ ಉಳಿಸಾಕ 10 ಬೋರ್ಗಳನ್ನು ನಡೆಸಿದೆ. ಎಂತ ಧೈರ್ಯ ಅಂದ್ರ ಆ 1 ಎಕರೆ ಬಳ್ಳಿ 1 ತಿಂಗಳಾಗ ನನಗೆ 60 ಬರ್ತತಿ ಅನ್ನುವಂತ ಧೈರ್ಯ. 10 ಬೋರ್ ಹೊಡಿಸಿದ ಮ್ಯಾಗಲೂ ಬಳ್ಳಿ ಉಳಿಯಲಿಲ್ಲ. ಹಂಗಾರ ಏನ್ ಮಾಡ್ಬೇಕು, ಬೇರೆ ದಾರಿಲ್ಲ, ಏನಾದ್ರು ಮಾಡ್ಬೇಕಲ್ಲ, ಹುಡುಕ್ಬೇಕು ಯಾವ್ದಾದ್ರು ಒಂದು ದಾರಿ ಹುಡುಕ್ಬೇಕು 1/2 ಇಂಚ್ ನೀರ್ನಾಗ ಏನ್ ಮಾಡ್ಬೇಕು. ಅವಾಗ ಹಂಗ ಸುಮ್ನೆ ಅದೇ ದೇಶ ಸುತ್ತು ಇಲ್ಲ ಕೋಶೆ ಓದಂತಾರಲ್ಲ, ಓದೋದಂತ ಆಗ್ಲಿಲ್ಲ ನೋಡೋಣ ಅಂತ ಸುಮ್ನೆ ಒಂದ್ ಕಡೆ ಕೋಲಾರ ಚಿಕ್ಕಬಳ್ಳಾಪುರ ಕಡೆಗೆ ಹೋದ್ವಿ. ಅಲ್ಲೆಲ್ಲ ಪಾಲಿ ಹೌಸ್ ಶೇಡ್ ನೆಟ್ಟು ನೋಡಿದೆ, ಬಹಳ ಸಂತೋಷ ಅನಿಸ್ತು. ಅವಾಗ ನಾನು ಒಂದ್ ಏನಾದ್ರು ಮಾಡ್ಬೇಕು, ಈ ಇರೋ ಅರ್ಧ ಇಂಚ್ ನೀರಿನಲ್ಲಿ ಏನ್ ಮಾಡ್ಬೇಕು, ಮಂತನ ಒಯ್ಬೇಕು. ಹಿರಿಯ ಮಗ, ಎಲ್ಲರ ರೈತರ ಮಕ್ಕಳು, ನಮಗ್ ಬೇರೆ ಯಾವನು ಕೊಡಂಗಿಲ್ಲ. ಯಾರ್ದಾರ ಅಂತ ಹೇಳಿದ್ರೆ 10 ರೂಪಾಯಿ ಸಾಲ ಕೇಳ್ಬೇಕಂದ್ರ ಎಲ್ಲದೂ ವಿಚಾರ ಮಾಡಿ ನಮ್ದು ಆಳ ಅಂತ ವಿಚಾರ ಮಾಡಿ ಕೊಡ್ತಾರೆ. ರೈತರ ಪರಿಸ್ಥಿತಿ ಹಂಗೈತಿ. ಅದ ನೌಕರದಾರ ಆದ್ರೆ ಎಲ್ಲಾ ಬ್ಯಾಂಕ್ನವ್ರ ಕರ ಸಾಲ ಕೊಡ್ತಾರೆ, ಪಗಾರ ಕಟ್ಟಕತ್ತಲ್ಲ ಅಂತ. ಅದಕ್ಕೆ ಅಲ್ಲಿ ನೋಡಿ ಬಂದೆ, ಪಾಲಿ ಹೌಸ್ ಮಾಡೋಣ, ಅದರಲ್ಲಿ ಜರ್ಬೆರ ಬೆಳೆಯೋಣ ಅನ್ನುವಂತ ಏಮ್ ಇಟ್ಕೊಂಡು ಒಂದು 10 ಗುಂಟೆ ಪಾಲಿ ಹೌಸ್ ಮಾಡಿದೆ. ಮೊದಲು ಸರ್ಕಾರದ ಸಹಾಯಧನ ಸಿಕ್ತು, ಪಾಲಿ ಹೌಸ್ ಮಾಡಿದೆ. ಆ ಜರ್ಬೆರ ಮಾಡಬೇಕು ಅಂತೇಳಿ ಎಲ್ಲ ತಯಾರಿ ಮಾಡಿದೆ. ಆಗಿದ್ದ 1/4 ಇಂಚ್ ನೀರು ಹೋಗ್ಬಿಡ್ತು, ಮಳೆಗಾಲ ಆಗ್ಲಿಲ್ಲ. ಏನಪ್ಪ ಏನ್ ಮಾಡೋದು, ಮತ್ತಿನ್ನೇನ್ ಮಾಡೋದು, ಅದು ಲಾಂಗ್ ಟರ್ಮ್ ಬೆಳೆ ಬೇಡ ಅಂತೇಳಿ ಅಲ್ಪಾವಧಿ ಬೆಳೆ ಮಾಡ್ತಕ್ಕಂಥದ್ದು. ಆ ಬೀಜದ ಹವ್ಯಾಸ ನನಗಿತ್ತು. ನಾನು 1991 ಕರ್ನಾಟಕ ರಾಜ್ಯ ಬೀಜ ನಿಗಮದ ಸದಸ್ಯನಾಗಿ ಹತ್ತಿ ಬೀಜವನ್ನ ಉತ್ಪಾದನೆ ಮಾಡ್ತಕ್ಕಂಥ ರೈತನಾಗಿದ್ದೆ, ಯಶಸ್ವಿ ರೈತ. ಆದ ಬೀಜದ ಕಡೆ ಗಮನ ಹರಿಸಿದೆ. ನಮ್ದು ರಾಣೇಬೆನ್ನೂರು ಬೀಜಕ್ಕೆ ಹೆಸರುವಾಸಿ ಆದಂತದ್ದು, ಇಡೀ ದೇಶದಲ್ಲಿನೇ ಬಹಳ ಸಮೃದ್ಧವಾದಂತ ನೆಲ. ಅದಕ್ಕೆ ಬೀಜದ ಕಡೆ ಗಮನ ಹರಿಸಿ ಆ 10 ಗುಂಟೆಯಲ್ಲಿ ಫಸ್ಟ್ ಮುಂಗಾರಿ ಬೆಳೆಯಾಗಿ ಸೌತೆ ಹಾಕಿದೆ, ಒಳ್ಳೆ ಇಳುವರಿ ಬಂತು. ಆಮೇಲೆ 2ನೇ ಬೆಳೆಯಾಗಿ ಟೊಮಾಟೊ ಮಾಡಿದೆ. ಸುಮಾರು ನನ್ನ ಖರ್ಚು ವೆಚ್ಚ ತೆಗೆದು ಆ 10 ಗುಂಟೆಯಲ್ಲಿನೇ ಅವತ್ತಿನ ಕಾಲಕ್ಕೆ 2001-2002 ನನಗೆ 1.5 ಲಕ್ಷ ರೂಪಾಯಿ ಲಾಭ ಆತು 10 ಗುಂಟೆದಾಗ. ಅವಾಗ ಅದ್ರ ಕಡೆಗೆ ಹೆಚ್ಚು ಗಮನ ಹರಿಸಿದೆ. ಇನ್ನ ಬೋರ್ ಹಾಕ್ಸೋದು, ನೀರು ಇದರವನ್ನ ದೊಡ್ಡ ಪೀಕ್ ಮಾಡೋದು ಬೇಡ, ಇದು ಈಟ್ ಮಾಡ್ಕೊಂತ ಹೋಗೋದು ಬೇಡ ಅಂತೇಳಿ ಮುಂದೆ ಮತ್ತೆ ಸರ್ಕಾರದ ಸಹಾಯಧನ ತಗೊಂಡೆ. ಮತ್ತೊಂದು 20 ಗುಂಟೆ ಶೇಡ್ ನೆಟ್ ಮಾಡಿದೆ, ಬೀಜೋತ್ಪಾದನೆ ಜಾಸ್ತಿ ಮಾಡಿದೆ. ಅದ್ರ ಜೊತೆಗೆ ಇದು ಎಲ್ಲ ಹೊಲ ಫಲವತ್ತಾಗಿ ಬೆಳಿಬೇಕು, ನನ್ನ ಭೂಮಿ ಇದು ಭೂಮಿಯಾಗಿ ಉಳಿಬೇಕು ಭೂಮಿ ತಾಯಿ ಅನ್ನುವಂತ ದೃಷ್ಟಿಯಲ್ಲಿ ಹೈನುಗಾರಿಕೆಯನ್ನು ಚಾಲು ಮಾಡಿದೆ. ಯಾಕಂದ್ರೆ ಹೊಲಕ್ಕೆ ಗೊಬ್ಬರ ಬೇಕು, ಸಗಣಿ ಹಾಕಲಿಲ್ಲದ್ರೆ ಹೊಲ ಬೆಳೆಯೋದಿಲ್ಲ ಅಂತ ತೀರ್ಮಾನ ಮಾಡಿ ಹೈನುಗಾರಿಕೆ ಮಾಡಿದೆ. ದಿವಸಕ್ಕೆ ಬೆಳಗ್ಗೆ ಒಂದು ಕ್ಯಾನ್, ಸಾಯಂಕಾಲ ಒಂದು ಕ್ಯಾನ್, 2 ಕ್ಯಾನ್ ಹಾಲು ಕೊಡೋದ್ರ ಜೊತೆಗೆ 4 ದೇಶೀಯ ಆಕಳುಗಳನ್ನು ನಮ್ಮ ಮನೆಗೆ ಹುಟ್ಟಾಕಿಟ್ಕೊಂಡು ಮನೆ ಆರೋಗ್ಯ ಸುಧಾರಿಸಕತ್ತು, ಮಂತ್ಯಾನ ಬೆಳೀತಾ ಇತ್ತು. ಆ ಎಲ್ಲ ವಿಚಾರದಾಗ ನಾನು ಏನು ಕೈ ಹಿಡಿದೆ ಅವತ್ತಿನಿಂದ ಇವತ್ತಿನ ತನಕ ನಾನು ಹಿಂದಕ್ಕೆ ನೋಡಲಾರದ ರೈತ ಆಗಿ ಬೆಳೆದೇನೆ. ಅದು ಯಾಕೆ ಅಂತಂದ್ರೆ ಅಲ್ಲಿ ಕಾಲಕಾಲಕ್ಕೆ ನನಗೆ ಮಾಹಿತಿಗಳನ್ನು ಕೊಡಲಿಕ್ಕೆ ಇಲಾಖೆಯವರು, ಅದು ಎಸ್ಪೆಷಲಿ ನಾನು ಇಲ್ಲಿ ಕೃಷಿ ವಿಶ್ವವಿದ್ಯಾನಿಲಯದವರಿಗೆ, ನಾನು ಹನುಮನಮಟ್ಟಿಯಲ್ಲಿರ್ತಕ್ಕಂಥ ಎಲ್ಲ ವಿಜ್ಞಾನಿಗಳಿಗೆ ನಾನು ಕೃತಜ್ಞತೆಗಳನ್ನು ಹೇಳಬೇಕು. ಯಾಕೆ ಅಂದ್ರೆ ಇಲ್ಲಿ ಬಹಳಷ್ಟು ಜನ ರೈತರು ಕೇಳಿಲ್ಲ, ನಾವು ರೋಗರು ಮೆಟಾಸಿಡ್, ಮೆಟಾಸ್ಟಾಕು, ಆ ಥಯೋಡಾನು, ಫಿರುಡಾನ್, ಆ ಏನು ಎಂಡೋಸಲ್ಫಾನ್ ಇತ್ತಲ್ಲ ಆ ಕಾಲದ ರೈತ ನಾನು. ಈಗಿನೂ ಬಹಳ ಮಾಡರ್ನ್ ಆಗಿರ್ತಕ್ಕಂಥ ಕಂಪನಿಗಳು, ಮಾಡರ್ನ್ ಆಗಿರ್ತಕ್ಕಂಥ ಹೆಸರುಗಳು ಬಂದವು. ಈಗ ವಾಟ್ಸಪ್ ನಲ್ಲಿ ಒಂದು ಗ್ರೂಪ್ ಮಾಡ್ಕೊಂಡವಿ, ನಮ್ಮ ಹೊಲದಾಗ ಏನಾರ ರೋಗ ಬಂದತಿ ಅಂದ್ರೆ ಫೋಟೋ ಹೊಡಿತೀನಿ, ಅವ್ರಿಗೆ ಮಾಹಿತಿ ಹಾಕ್ತೀನಿ, ಇಮಿಡಿಯೇಟ್ ಆಗಿ ನೋಡ್ರಿ ಇಂಥದೊಂದು ಸಿಂಪರಣೆ ಮಾಡ್ರಿ ನೀವು. ಆ ಕ್ಷಣಕ್ಕೆ ಮರು ದಿವಸನ ಅದನ್ನು ಸಿಂಪರಣೆ ಮಾಡ್ತೀನಿ. ಆ ಎಲ್ಲಾ ಮಾಹಿತಿಗಳನ್ನ ತೆಗೆದುಕೊಂಡ್ರೆ ಇವತ್ತೇನು ನಾನು ಸುಸಜ್ಜಿತವಾದಂತಹ ರೈತ ಆಗಿದ್ದೀನಿ, ಸಂಪತ್ ಭರಿತವಾದಂತಹ ರೈತ ಆಗಿದ್ದೀನಿ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ನಾನು ಭೂಮಿ ತಾಯಿಯನ್ನ ಇವತ್ತಿಗೆ ಕಳೆನಾಶಕವನ್ನ ಬಳಸಿಲ್ಲ, ನಾನು ಕಳೆನಾಶಕ ಹೊಡೆಯೋದಿಲ್ಲ. ರೈತರು ಗಮನಿಸ್ರಿ, ಕಳೆನಾಶಕ ಹೊಡೆದ್ರೆ ಭೂಮಿ ಬರಡಾಗ್ತದೆ. ನಾನು ಪ್ರತಿ ವರ್ಷ ಎಂತ ಕಡಿಮೆ ಅಂದ್ರೂ 1 ಎಕರೆಕ 4 ಟ್ರ್ಯಾಕ್ಟರ್ ಗೊಬ್ಬರ ಹಾಕ್ತೀನಿ. ನನ್ನ ಮನೆಯಾಗ 20 ಆಕಳದವು, 6 ಎಮ್ಮೆ ಅದವು, ಎತ್ತದವು. ಆ ಬೆಳಗ್ಗೆ ಎದ್ದ ನಾನು ಆಳ ಮಗನ ಕರ್ಕೊಂಬಂದ್ರೆ ನಾ ಸಗಣಿ ಹೊಡಿತೇನೆ, ನಾ ಸಗಣಿ ತುಂಬತೇನೆ, ಅವ ಕಸ ಹೊಡಿತಾನೆ. ಅಂದ್ರೆ ನಾವು ರೈತರಾಗಿ ಕೆಲಸ ಮಾಡಿದ್ರೆ ಆ ಸಗಣಿ ಹಕ್ಕಿಯಾಗಿ ಅಡ್ಡಾಡಿದ್ರೆ ಚರ್ಮ ರೋಗ ಬರೋದಿಲ್ಲ, ನಾ ವಾತದ ವಾಸನೆ ಕುಡಿದ್ರೆ ನಮ್ಮ ಮೈಯನ್ನು ಎಲ್ಲ ಕಲ್ಮಶಗಳು ಸ್ವಚ್ಛ ಆಕವು. ಇದು ಬಹಳ ರೈತರು ಎಚ್ಚರ, ಯಾಕಂದ್ರೆ ಈಗಿನ ಮಕ್ಕಳು ಹೆಂಗದವ ಅಂದ್ರೆ ಚೀ ವಾಸನೆ ಅಂತ ಹೇಳಿ ಹೋಗುವಂತ ಪರಿಸ್ಥಿತಿಗೆ ನಾವು ಮಕ್ಕಳನ್ನ ಬೆಳೆಸಿದ್ದೀವಿ. ಮೊದಲು ನಾವು ಮಕ್ಕಳನ್ನ ಸಂಸ್ಕಾರವಂತರನ್ನಾಗಿ, ರೈತರ ಮಕ್ಕಳನ್ನಾಗಿ ಬೆಳೆಸಿದ್ರ ಅವ್ರ ಆರೋಗ್ಯ ಅವ್ರ ಆಯುಷ್ಯ, ಅವ್ರ ಆಯುಷ್ ಚೆನ್ನಾಗಿರ್ತತಿ ಅನ್ನುವಂತ ಮಾತನ್ನ ನಾನು ಈ ಮೂಲಕ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಆ ಎಲ್ಲ ವಿಧಾನಗಳನ್ನ ಬಳಸಿಕೊಂಡು ಇವತ್ತು ನಂದು 70 ಗುಂಟೆ ಪಾಲಿ ಹೌಸ್, 1 ಎಕರೆ ಅಂದ್ರೆ 55 ಗುಂಟೆ ಶೇಡ್ ನೆಟ್ ಐತಿ. ನನ್ನ ಹೊಲದಲ್ಲಿ ಸುಮಾರು 50 ಜನ ಲೇಬರ್ ಕೆಲಸ ಮಾಡ್ತಾರೆ, 10 ತಿಂಗಳು ಅವ್ರಿಗೆ ಕೆಲಸ ಕೊಡ್ತೀನಿ. ಒಂದು ಕಂಪನಿ ಜೊತೆಗೆ ಟೈಅಪ್ ಮಾಡ್ಕೊಂಡಿದ್ದೀನಿ, ಪ್ಲಾಂಟಿಸಮ್ ಸೀಡ್ಸ್ ಅಂತೇಳಿ. ಅವ್ರಿಗೆಲ್ಲ ನಾನು ಅವ್ರ ಜೊತೆ ಟೈಅಪ್ ಮಾಡ್ಕೊಂಡಿರೋದ್ರಿಂದ ನನಗೆ 10 ತಿಂಗಳ ಅಲ್ಲಿ ಲೇಬರಿಗೆ ಕೆಲಸ ಕೊಡ್ಲಿಕ್ಕೆ ಅನುಕೂಲ ಆಗಿದೆ. ಅದರ ಜೊತೆಗೆ ಮತ್ತೆ ನಾನು ಬೀಜೋತ್ಪಾದನೆ ಮಾಡ್ತೀನಿ, ಹತ್ತಿ ಮಾಡ್ತೀನಿ, ಆಮೇಲೆ ಸಜ್ಜಿ, ರಾಗಿ, ಏನು ಫೌಂಡೇಶನ್ ಸೀಡ್ಗಳನ್ನು ಕೊಡ್ತಾರ ಅದನ್ನ ಹೈಬ್ರಿಡ್ ಸೀಡ್ ಮಾಡಕ ಏನು ಅವರ ಸಲಹೆ ಸೂಚನೆಗಳಿರ್ತಾವ ಅದನ್ನೆಲ್ಲದನ್ನ ಮಾಡಿಕೊಂಡು, ಇದರ ಜೊತೆಗೆ ನಾನು ಸಮಗ್ರ ಕೃಷಿಯನ್ನು ಅಳವಡಿಸಿಕೊಂಡಿದ್ದೀನಿ. ನಮ್ಮಲ್ಲಿ ಕುರಿ ಸಾಕಾಣಿಕೆ ಮಾಡಿದ್ದೀನಿ, ಹೈನುಗಾರಿಕೆ ಇದೆ, ಮೊನ್ನೆ ಜೇನು ಕೃಷಿ ತರಬೇತಿ ಕಳಿಸಿದ್ದೀನಿ ಇಬ್ಬರ ನಮ್ಮ ತಮ್ಮರನ್ನ, ಆ ಜೇನು ಕೃಷಿಯನ್ನು ಪ್ರಾರಂಭಿಸ್ತೀನಿ. ಯಾಕಂದ್ರೆ ನಾವು ವಿಧವಾದಂತ ಬೆಳೆಗಳನ್ನ ಬೆಳಿಬೇಕು. ನಾವು ಒಂದೇ ಬೆಳೆ ಬೆಳೆದ್ರೆ ಖಂಡಿತ ಅದು ಲಾಟ್ರಿ ಹೊಡೆದ್ರೆ ಹೊಡೆದ ಬಿಡ್ತೈತಿ, ಹೋತಂದ್ರೆ ಹಾಳಾಗಿ ಹೋಗ್ತವೆ. ಅದಕ್ಕೆ ಎಲ್ಲವನ್ನು ಸ್ವಲ್ಪ ಸ್ವಲ್ಪ ಮಾಡಿದ್ರೆ, ನಂದು 20 ಎಕರೆ ಹಿಡುವಳಿಯಲ್ಲಿ ಒಂದು 5 ಎಕರೆ ಶೇಂಗಾ ಹಾಕಿದ್ದೀನಿ. ನಾನು ಒಂದನ್ನು ನಿಮ್ಗೆಲ್ಲರಿಗೂ ಹೇಳಲಿಕ್ಕೆ ಇಚ್ಛಪಡ್ತೀನಿ. ನಾನು ಕಂಪಕ್ಕೆ ಬಂದು 35 ವರ್ಷದಾಗ ಒಂದು 2 ವರ್ಷ ಅಥವಾ 3 ವರ್ಷ ನಾನು ಕಾಳು ಕೊಂಡೇನಿ. ಅಂದ್ರೆ ಅಕಡಿ ಕಾಳು, ಹೆಸರು ಕಾಳು ಇರ್ಬೋದು, ಗುರಳ್ ಇರ್ಬೋದು, ಎಳ್ಳು ಇರ್ಬೋದು, ಜ್ವಾಳ. ನಾ 2-3 ವರ್ಷ ಬಿಟ್ರೆ, ಅದು ಮಳೆ ಹೋಗಿ ಬೆಳೆಯಲಿಲ್ಲ ಅನ್ನೋದು ಬಿಟ್ರೆ, ನನಗ್ ಬೇಕಾಗ್ತಕ್ಕಂತ ಬೆಳೆಗಳನ್ನ ನನ್ನ ಹೊಲದಲ್ಲಿ ಬೆಳೆದುಂಡ್ರೆ ನಾನು ರೈತ. ನಾನು ಮಾರ್ಕೆಟ್ನ ಜ್ವಾಳ ತಂದ್ರೆ ನಾನು ರೈತ ಅನ್ನೋದಿಲ್ಲ. ನಾವು ಬೆಳೆದುಂಡ್ರೆ ನಾವು ಗಟ್ಟಿ ಇರ್ತೇವೆ ಅನ್ನುವಂತ ಭಾವನೆ. ಅದಕ್ಕೆ ನಿಮಗೆ ಮನೆಗೆ ಏನ್ ಬೇಕು ಅದನ್ನ ಖಂಡಿತ ನಿಮ್ಮ ಹೊಲದಲ್ಲಿ ಬೆಳಕೊಂಡುಂಡ್ರಿ, ನಿಮ್ಮ ಆರೋಗ್ಯ ಚೆನ್ನಾಗಿರ್ತದೆ. ಮಾರ್ಲಿ ಬೇಡ ಅನ್ನೋದಿಲ್ಲ, ನಿಮಗೆ ಆಗಿ ಉಳಿದ್ರು ಮಾರ್ರಿ, ಇಲ್ಲ ಅಂದ್ರೆ ನಿಮ್ಮ ಮನೆಗಿರ ನೀವು ಬೆಳ್ಕೊಳ್ಳುವಂತ ಪ್ರವೃತ್ತಿಯನ್ನ ರೈತರು ಬೆಳೆಸ್ಕೇಳ್ರಿ ಅಂತ. ನಾವು ಕಮರ್ಷಿಯಲ್ ಬೆಳೆ ಮಾಡೋಣ ಇಲ್ಲ ಅಂತಲ್ಲ, ರೊಕ್ಕ ಬೇಕು, ಆದ್ರೆ ಆರೋಗ್ಯ ಬೇಕಲ್ಲ. ಬೇರೆ ಯಾರು ಏನ್ ಎಣ್ಣೆ ಹೊಡೆದಾರೋ, ಏಟು ಗೊಬ್ಬರ ಹಾಕ್ಯಾರೋ, ಏನೇನ್ ಮಾಡ್ಯಾರೋ ಗೊತ್ತಿಲ್ಲ. ಅದನ್ನ ತಂದು ನಾವು ತಿಂದು ನಮ್ಮ ಆರೋಗ್ಯ ಹಾಳು ಮಾಡಿಕೊಂಡು, ನಾವು ರೊಕ್ಕದ ಬೆಳೆ ಬೆಳೆದ್ ರೊಕ್ಕ ತಂದು ಇಟ್ಕೊಂಡ್ರೆ ರೊಕ್ಕ ನಮಗೆ ಆರೋಗ್ಯ ಕೊಡೋದಿಲ್ಲ. ಅದಕ್ಕೆ ನಿಮ್ಗೆ ಬೇಕಾದಂತ ಬೆಳೆಯನ್ನ ನಮ್ಮ ಮನೆಗೆ ಬೇಕಾಗಿರ್ತಕ್ಕಂಥದ್ದು ನಾವು ಬೆಳ್ಕೊಂಡು ಉಂಡು ಹೆಚ್ಚಾಗಿದ್ದನ್ನ ಮಾರೋಣ. ಇದರ ಜೊತೆಗೆ ಏನು ಈ ಸಾವಯವ ಕೃಷಿ ಮಾಡೋದೈತಲ್ಲ, ನಾನು ಈ ವರ್ಷ ನಾನು ಯೂರಿಯಾನ ಯಾವ ಹೊಲಕ್ಕೂ ಯೂರಿಯಾ ಹಾಕ್ಲಿಲ್ಲ. ನಾನು ಯಾಕೆ ಹಾಕ್ಲಿಲ್ಲ ಅಂತಂದ್ರೆ, ನನ್ನ ಹೊಲ ಅಷ್ಟು ಫಲವತ್ತಾಗಿ ಬೆಳೆದ ಅದು ಇವತ್ತಿಗೆ ಬೆಳಗಾಗ್ಲಿಲ್ಲ. ನನ್ನ ಹೊಲ ಅಷ್ಟು ಬೆಳೆ ಆಗೈತಿ ಅಂದ್ರೆ, ಮಳೆ ಆಗೈತಿ ಅಂದ್ರೂ ಪ್ರತಿ ವರ್ಷ ಗೊಬ್ಬರ ಇರೋದ್ರಿಂದ ಭೂಮಿ ಕಸು ಇರ್ತದ, ಬೆಳೆ ಚೆನ್ನಾಗಿ ಬರ್ತದ. ಒಂದು ಮಾತಂತ್ರ ಸತ್ಯ ನಾನು ಈ ವೇದಿಕೆ ಮೂಲಕ ಹೇಳಕ್ ಇಚ್ಛೆ ಪಡ್ತೀನಿ. ಭೂಮಿ ತಾಯಿಯನ್ನ ನಾವು ಫಲವತ್ತತೆಯಾಗಿ ಆ ಭೂಮಿ ತಾಯಿಯನ್ನ ಹೆಂಗ ನೋಡ್ತೇವಿ, ಆಕೆ ನಮ್ಮನ್ನ ಖಂಡಿತ ಹಂಗ ನೋಡ್ತಾಳ ಅನ್ನುವಂತ ಧೈರ್ಯದಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಾನೀಗ 25 ವರ್ಷದ ಕಂಪದ ಇತಿಹಾಸದಲ್ಲಿ ಎಂದೂ ನನಗೆ ಬೆಳೆ ಲಾಸ್ ಆಗಿಲ್ಲ. ಬೆಳೆ 2-3 ವರ್ಷ ಏನು ಕೊಂಡು ಉಣ್ಣೆ ಅಲ್ಲ, ಅವಾಗ ಇಡೀ ದೇಶಕ್ಕನ ಬರಗಾಲ ಬಂದಾಗ ನನ್ನ ಹೊಲ ಹೆಂಗ್ ಬೆಳಿಬೇಕು, ಅದು ಬೆಳೆಯಲಿಲ್ಲ. ಅದನ್ನ ಬಿಟ್ರೆ ರೇಷ್ಮೆ ಕೃಷಿ ಮಾಡಿದ್ದೀನಿ. ಈ ವರ್ಷ 3 ವರ್ಷ ಆಯ್ತು, ಈಗ 5 ಎಕರೆ ಅಡಿಕೆ ಹೆಚ್ಚಿದ್ದೀನಿ. ಎಲ್ಲವನ್ನು ಮಾಡ್ರಿ, ಮಾಡೋದೈತಲ್ಲ, ಏನ್ ಮಾಡಿದ್ರು ಶ್ರದ್ಧೆಯಿಂದ ಮಾಡ್ರಿ. ಪಕ್ಕದವ್ರು ಯಾರ ಮಾಡ್ಯಾರ ಅದನ್ನ ನಾ ಮಾಡ್ಬೇಕು ಅನ್ನುವಂತ ಭಾವನೆ ಬೇಡ ನನಗೆ. ನಾನು ಇದನ್ನ ಮಾಡಬಲ್ಲೆ ಅನ್ನುವಂತ ಮನಸ್ಥಿತಿಯಲ್ಲಿ ಇದ್ರಿ ಅಂದ್ರೆ ಖಂಡಿತ ನೀವು ಅದನ್ನ ಮಾಡೇ ಮಾಡ್ತೀರಿ. ಅದು ನಿಮ್ ಮನಸ್ಸಿನಾಗ ಹುಟ್ಟಬೇಕು, ನಾನು ಇದನ್ನ ಮಾಡೇ ತೀರ್ಬೇಕು ಅನ್ನುವಂತ ಭಾವನೆ ನಿಮ್ಮಲ್ಲಿ ಬರ್ಲಿ. ಎಲ್ಲರಿಗೂ ಒಳ್ಳೆಯದಾಗ್ಲಿ. ತಮ್ಮೆಲ್ಲರಿಗೆ ವಂದಿಸಿ ನನ್ನ 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕೇಳಿದ್ವಿಲ್ಲ ರೈತ ಬಾಂಧವರೇ, ಇದುವರೆಗೆ ಕಳೆದ ತಿಂಗಳು 21-24 ಕೃಷಿ ಜಾತ್ರೆ ಅಂತಂದ್ರೆ ಧಾರವಾಡ ಕೃಷಿ ಮೇಳ ಜರುಗಿತು. ಈ ಸಂದರ್ಭದಲ್ಲಿ ದಿನಾಂಕ 22/9/2024 ರೈತರಿಂದ ರೈತರಿಗೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ವಿವಿಧ ಪ್ರಗತಿಪರ ರೈತರು ತಮ್ಮ ಕೃಷಿ ವಿಚಾರಗಳನ್ನು ಹಂಚಿಕೊಂಡರು. ಅವರು ಮಾಡಿದ ಭಾಷಣದ ಅವತರಣಿಕೆಯನ್ನು ತಿಳ್ಕೊಂಡ್ವಿ. ಹರ ಜೋಖಿಮ್ ಸೇ ನಿಕಲ್ ಕರ್ ಫಸಲ್ ಆಯೆ ಸುರಕ್ಷಿತ ಹೋ ಜಾಯೆ ಸಂಕಟ ಕೆ ಸಮಯ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆ ಲಿಯೆ ವರದಾನ ಹೈ. ಅಬ್ ಸೂಖಾ ಪಡೆ ಯಾ ಬಾಢ್ ಆ ಜಾಯೆ ಕೋಯಿ ಡರ್ ನಹೀ, ಅಬ್ ಓಲೆ ಪಡೆ ಯಾ ಕೀಟ ಪತಂಗೆ ಫಸಲ್ ಖಾ ಜಾಯೆ ಕೋಯಿ ಫಿಕ್ರ ನಹೀ, ಕ್ಯೋಂಕಿ ಹಮ್ನೆ ಲಿಯಾ ಹೈ ಪ್ರಧಾನಮಂತ್ರಿ ಫಸಲ್ ಬಿಮಾ. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत ಸರ್ಕಾರ. ಕರ್ನಾಟಕ ರಾಜ್ಯ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ ರಾಯಚೂರು ವತಿಯಿಂದ ರಾಜ್ಯ ಮಟ್ಟದ ಖಾದಿ ಮತ್ತು ಗ್ರಾಮೋದ್ಯೋಗ ಉತ್ಪನ್ನಗಳ ವಸ್ತು ಪ್ರದರ್ಶನ ಮಾರಾಟ ಮೇಳ ಖಾದಿ ಉತ್ಸವ 2024 ಇದೇ ತಿಂಗಳು ದಿನಾಂಕ 7/10/2024 21/10/2024 15 ದಿನಗಳ ಕಾಲ ರಾಯಚೂರು ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ನಡೆಯಲಿದೆ. ಖಾದಿ ಬಟ್ಟೆ, ಸಿಲ್ಕ್ ಸೀರೆ, ಗ್ರಾಮೋದ್ಯೋಗ ವಸ್ತುಗಳಿಗೆ ವಿಶೇಷ ರಿಯಾಯಿತಿ ಇರುತ್ತದೆ. ಪ್ರವೇಶ ಉಚಿತವಾಗಿದ್ದು ಇದರ ಸದುಪಯೋಗವನ್ನ ಸಾರ್ವಜನಿಕರು ಪಡೆದುಕೊಳ್ಳಲು ವಿನಂತಿಸಲಾಗಿದೆ. ಇದುವರೆಗೆ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು.

ಗಣನಿ ಬುಡ